ಸಮಗ್ರ ಕೃಷಿಯಲ್ಲಿ ಕಂಡ ಯಶಸ್ಸು. ಈ ವಿಚಾರವಾಗಿ ಹುಣಸೂರು ತಾಲೂಕು ಹನಗೋಡು ಹೋಬಳಿ ಹರಿನಹಳ್ಳಿಯಲ್ಲಿ ಕೃಷಿ ನಡೆಸುತ್ತಿರುವ ಹೆಚ್ ಸಿ ಪ್ರಭಾಕರ ಆರಾಧ್ಯ ಅವರೊಂದಿಗೆ ಸಂದರ್ಶನವನ್ನ ಕೇಳುವಿರಿ. ಸಂದರ್ಶಕರು ಎಸ್ ಸಿ ಹೇಮಕುಮಾರ್. ಎಲ್ಲ ರೈತ ಬಾಂಧವರಿಗೆ ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದು ನಮ್ಮ ಜೊತೆಗಿದ್ದಾರೆ ಹುಣಸೂರು ತಾಲೂಕು ಹನಗೋಡು ಹೋಬಳಿಯ ಹರಿನಹಳ್ಳಿಯಲ್ಲಿ ಯಶಸ್ವಿ ಕೃಷಿ ನಡೆಸ್ತಾ ಇರತಕ್ಕಂತಹ 72 ವರ್ಷದ ತರುಣರು ಅಂತಲೇ ಹೇಳ್ಬೋದಾದ ಹೆಚ್ ಸಿ ಪ್ರಭಾಕರ ಆರಾಧ್ಯ ಅವರು. ಪ್ರಭಾಕರ ಆರಾಧ್ಯ ಅವರೇ, ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ ಪ್ರಭಾಕರ ಆರಾಧ್ಯ ಅವರೇ. 20 ಎಕರೆಯಲ್ಲಿ ನೀವು ಕೃಷಿಯನ್ನು ನಡೆಸ್ತಾ ಇದ್ದೀರಿ. ಇದನ್ನ ಈ 20 ಎಕರೆ ಒಬ್ಬ ಹಿಡುವಳಿದಾರರಿಗೆ, ಒಬ್ಬ ರೈತರಿಗೆ ಇತ್ತೀಚಿನ ದಿನಗಳಲ್ಲಿ ನಿರ್ವಹಿಸೋದು ತುಂಬ ಕಷ್ಟ. ಅದನ್ನೆಲ್ಲ ಹೇಗೆ ನೀವು ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದೀರಿ? ಬೆಳೆಯನ್ನು ಹೇಗೆ ನೀವು ಈ 20 ಎಕರೆ ಪ್ರದೇಶದಲ್ಲಿ ವಿಂಗಡಣೆ ಮಾಡಿಕೊಂಡು ಯಾವ್ಯಾವೆಲ್ಲ ಬೆಳೆಯನ್ನು ಬೆಳೀತಾ ಇದ್ದೀರಿ ಅಂತ ನಮ್ಮ ರೈತರಿಗೆ ಒಂದು ಸಮಗ್ರವಾದ ಮಾಹಿತಿಯನ್ನು ಕೊಡಿ. ನಾವು ಏನಾಗಿದೆ ಸರ್ ಅಂತ ಅಂದರೆ, ಇವಾಗ ನಾನು ಒಂದು 5 ಎಕರೆ ತೆಂಗಾಕಿಸ್ಬಿಟ್ಟಿದ್ದೀನಿ. ಅದಕ್ಕೇನು ಹೆಚ್ಚಿನ ಕೆಲಸ ಬರೋದಿಲ್ಲ. ಜೊತೆಗೆ 2.5-3 ಎಕರೆ ಅಡಿಕೆ ಆಗಿದೆ, ಅದು ಹೆಚ್ಚಿಗೆ ಕೆಲಸ ಬರ್ತಾ ಇಲ್ಲ. ಇನ್ನು ಉಳಿಕೆ 8 ಎಕರೆಯಲ್ಲಿ ತಂಬಾಕನ್ನು ಬೆಳಿತೀವಿ. ತಂಬಾಕು ಬೆಳೆದ ನಂತರ ಅದಕ್ಕೆ ಮನೆಗಾಗೋಷ್ಟು ಭತ್ತ, ಇನ್ನು ಉಳಿಕೆದೆಲ್ಲ ರಾಗಿ. ಈ ಥರ ಎಲ್ಲ ನಾವು ಸ್ವಂತ ಮಾಡಿದ್ರೂ ಕೂಡ ಎಲ್ಲ ಒಂದು ಲೇಬರ್ ಜನದ ಮೇಲೆ ಒಂದು ಡಿಪೆಂಡ್ ಆಗ್ಬಿಟ್ಟಿದೆ ನಮಗೆ. ಏಕೆಂದರೆ ಒಬ್ಬರೇ ಮಾಡೋವಂಥ ಕೆಲಸ ಇದಲ್ಲ. ಅದರಿಂದ ಆಳು ಕಾಳು ಕಟ್ಕೊಂಡು ಸ್ವಂತ ವ್ಯವಸಾಯ ಮಾಡಿಸ್ತಾ ಇದ್ದೀವಿ. ಈಗ ಆಳು ಕಾಳು ಅಂದಾಗ ನಿಮಗೆ ಬಹುಶಃ ಒಂದು 15-20 ವರ್ಷಗಳ ಹಿಂದೆ ಸಮಸ್ಯೆ ಇರ್ತಿರ್ಲಿಲ್ಲ. ಆವಾಗ ನಾನು ಹೆಚ್ಚು ಕಡಿಮೆ ಎಸ್ ಎಲ್ ಸಿ ಇದಕ್ಕೆ ಬಿಟ್ಬಿಟ್ಟೆ ನಾನು. ಯಾವ್ದಕ್ಕೆ ಅಂತ ಅಂದರೆ, ಎಸ್ ಎಲ್ ಸಿನಲ್ಲಿ ನನಗೇನಾಯಿತು ಅಂದರೆ, ಎಸ್ ಎಲ್ ಸಿ ಪರೀಕ್ಷೆ ಬರೆಯುವಾಗ ನಮ್ಮ ಹೆಡ್ ಮಾಸ್ಟರ್ ಇದ್ರು ನಂಜಪ್ಪ ಅಂತ, ಟಿ ಎ ವಿ ವೀರಭದ್ರಯ್ಯ ಅಂದ್ಬಿಟ್ಟು ಒಬ್ಬರು ಹೆಚ್ ಎಮ್ಮು, ಇನ್ನು ಅಸಿಸ್ಟೆಂಟ್ ಮಾಸ್ಟರ್ ನಂಜಪ್ಪ ಅಂತಿದ್ರು. ಎಲ್ಲರೂ ಕೂಡ ಕೇಳಿದ್ರು, ನೀವೆಲ್ಲ ಏನು ಮಾಡ್ತೀರಿ ಅಂತ. ಎಲ್ಲ ಡಾಕ್ಟ್ರ್ ಆಯ್ತೀವಿ, ಸಬ್ ಇನ್ಸ್ಪೆಕ್ಟ್ರ್ ಆಯ್ತೀವಿ ಅಂತೆಲ್ಲ ಹೇಳಿದ್ರು. ಆ ಸಂದರ್ಭದಲ್ಲಿ ನಾನು ಹೇಳಿದೆ, ನಾನು ವ್ಯವಸಾಯನೇ ಮಾಡ್ತೀನಿ. ನಮ್ಮ ತಾತನ ಕಾಲದಲ್ಲಿ 100 ಎಕರೆ ಜಮೀನು, ಅದರಿಂದ ನಾನು ವ್ಯವಸಾಯನೇ ಮಾಡ್ತೀನಿ. ನಾನು ಇನ್ನೊಬ್ಬರ ಕೈ ಕೆಳಗೆ ಇರತಕ್ಕಂಥ ಸನ್ನಿವೇಶ ನನಗೆ ಬರಬಾರ್ದು. ಸ್ವತಃ ನಮ್ಮ ಕಾಲ ಮೇಲೆ ನಿಂತು ನಾವು ವ್ಯವಸಾಯದಲ್ಲೇ 4 ಜನ ಅನ್ನ ಹಾಕ್ಕೊಂಡು ನಾವು ವ್ಯವಸಾಯದಲ್ಲೇ ನಾನು ಮುಂದುವರಿತೀನಿ ಅಂತ ಅವತ್ತೇ ಹೇಳಿದೆ. ಅದೇನೋ ನಾನು ವ್ಯವಸಾಯದಲ್ಲೇ ಮುಂದುವರೆದೆ. ವ್ಯವಸಾಯದಲ್ಲಿ ನನಗೆ ಆದಷ್ಟು ಸಾಕಷ್ಟು ಹಣ ಒಂದು ಕಾಲದಲ್ಲಿ ಬಂದದೆ, ಒಂದು ಕಾಲದಲ್ಲಿ ಹೋಗೋದೆ, ಅದು ಬೇರೆ ವಿಷಯ. ವ್ಯವಸಾಯದಲ್ಲಿ ಚೆನ್ನಾಗಿದ್ದೀನಿ. 4 ಜನಕ್ಕೆ ಬಂದವ್ರಿಗೆ ನಮ್ಮಲ್ಲಿ ಇರ್ತಕ್ಕಂಥವ್ರಿಗೆ ನೀರು ಕೊಡುವಂಥ ಒಂದು ಶಕ್ತಿ ನಮ್ಮಲ್ಲಿ ದೇವರು ಕೊಟ್ಟವನೇ. ಆದಷ್ಟು ವ್ಯವಸಾಯ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ನಾನು ಆ ಕಾಲದಲ್ಲಿ ನನಗೆ 40-45 ವರ್ಷ ಬರೋ ಗಂಟಲು ನಾನು ಜಮೀನಲ್ಲಿ, ಆವಾಗ ಗಡ್ನು ಟ್ಯಾಕ್ಟ್ರ್ ಬಂದಿರಲಿಲ್ಲ, ನಾನು ಹೊಲ ಉಳ್ತಾ ಇದ್ದೆ. ಆಳದಲ್ಲಿ ನಾನು 5-6 ಕಟ್ಕೊಂಡು ಹೊಲ ಉಳ್ತಾ ಇದ್ದೆ. ಇತ್ತೀಚೆಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಆಯಿತು, ಜನದ ಮೇಲೆ ಡಿಪೆಂಡಾಗಿ ವ್ಯವಸಾಯ ಮಾಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಈಗ ನಿಮ್ಮ ತಾತ ಅವರಿಗೆ 100 ಎಕರೆ ಜಮೀನಿತ್ತು ಅಂತ ಹೇಳಿದ್ರೆ, ಹಾಗಾದ್ರೆ ಅವ್ರಿಗೆ ಎಷ್ಟು ಜನ ಮಕ್ಕಳು ಮತ್ತೆ ನಿಮಗೆ ಹಿಸ್ಸೆಯಾಗಿ ಎಷ್ಟು ನಿಮಗೆ ಒಟ್ಟಾರೆ ಬಂದಿದೆ ಹೇಳಿ? ನಮ್ಮ ತಾತನ ಜೊತೆಲಿ 4 ಜನ ಅಣ್ಣ ತಮ್ಮದ್ರು ಅವರೇ. ಅವರದ್ದು ಆದಮೇಲೆ ನಮ್ಮ ತಂದೆ ಜೊತೆ ಇಬ್ರು. ಅವರಲ್ಲಿ ನಮ್ಮ ತಂದೆನೇ ಹಿರಿಯವರು, ನಮ್ಮಲ್ಲಿ ಅರ್ಧ ಬಂದು ನಮ್ಮ ತಂದೆ ಕಾಲದಲ್ಲಿ ಒಂದು ಸ್ವಲ್ಪ ತಗೊಂಡು ನಮ್ಮ ಕಾಲದಲ್ಲಿ ಒಂದು ಸ್ವಲ್ಪ ಜಮೀನನ್ನ ತಗೊಂಡು ನಮಗೆ ಬಂದಿದ್ದಾಗಿ 25 ಎಕರೆಯಲ್ಲಿ ನಮ್ಗೆ 12 ಎಕರೆ ಬಂದಿತ್ತು. ಈಚೆಗೆ ನಮ್ಮ ತಾತ ನಮ್ಮ ತಂದೆ ಕಾಲದಲ್ಲಿ 1-5 ಎಕರೆ ತೊಗೊಂಡಿದ್ರು, ನಾನೊಂದು 4-5 ಎಕರೆ ಜಮೀನನ್ನು ಈಚೆಗೆ ತೊಗೊಂಡಿದ್ದೀವಿ. ಸ್ವಲ್ಪ ಇಂಪ್ರೂವ್ ಮಾಡಿದ್ದೀವಿ. ಈ ಟ್ರ್ಯಾಕ್ಟರ್ ತೊಗೊಂಡಿದ್ದೀವಿ, ಕಾರ್ ತೊಗೊಂಡಿದ್ದೀವಿ, 2 ಬೈಕ್ ಅವೆ, 8 ಪಂಪ್ ಸೆಟ್ ಮಾಡಿದ್ದೀವಿ. ಎಲ್ಲ ಭೂಮಿಲೂ ಕೂಡ ನೀರಿನ ವ್ಯವಸ್ಥೆ ಚೆನ್ನಾಗಿದೆ, ಆದಷ್ಟು ಸಮೃದ್ಧಿಯಾಗಿ ಬೆಳೀತಾ ಇದೆ. ನೀವು ಕೃಷಿಗೆ ಇಳಿದು ಸುಮಾರು ಹೆಚ್ಚು ಕಡಿಮೆ 50 ವರ್ಷಗಳ ಮೇಲಾಯಿತು. ಜಾಸ್ತಿನೇ ಆಯಿತು ಅಂದರೆ, ಈಗ ಆ ದಿನಗಳ ಕೃಷಿ ಅನುಭವಕ್ಕೂ ಈ ದಿನಗಳಲ್ಲಿ ನೀವು ನೋಡ್ತಾ ಇರತಕ್ಕಂತಹ ಒಂದು ಕೃಷಿ ಅನುಭವಕ್ಕೂ ಏನು ಪ್ರಮುಖವಾದ ವ್ಯತ್ಯಾಸವನ್ನು ಗಮನಿಸ್ತಾ ಇದ್ದೀರಿ? ಅಂದರೆ ಏನಾಗಿದೆ ಅಂದರೆ, ಆವಾಗ ಈ ಆಳು ಕಾಳ ಮೇಲೆ ಡಿಪೆಂಡ್ ಆದಾಗ ಭಾಳ ಸಂತೋಷದಿಂದ ಕೆಲಸ ಮಾಡ್ತಿದ್ರು ಅವರು. ನಾವು ಚೆನ್ನಾಗಿ ಅವರು ನೋಡ್ಕೋತಿದ್ದು ಅಷ್ಟೇ ಮುತುವರ್ಜಿಯಿಂದ ನಮ್ಮ ಭೂಮಿಯಲ್ಲಿ ಕೆಲಸ ಮಾಡ್ತಿದ್ರು, ಜೊತೆಲಿ ನಾವು ಮಾಡ್ತಿದ್ದೋ. ಇವಾಗ ಅಷ್ಟು ಆಸಕ್ತಿ ಅವರಲ್ಲೂ ಇಲ್ಲ, ನಮ್ಮಲ್ಲೂ ಕಳ್ಕೊತಾ ಇದ್ದೀವಿ. ಏನಾಗಿದೆ ಅಂತ ಅಂದರೆ, ಈಗ 75 ಪೈಸೆ ಖರ್ಚು ಮಾಡಿದ್ರೆ 4 ಅಣಿ ಲಾಭ ಸಿಗ್ತಾ ಇರೋದು. ಈ ತೋಟಗಾರಿಕೆ ಬೆಲೆಯಿಂದ ಇದರಿಂದ ಸ್ವಲ್ಪ ಅದೇ ಹೆಚ್ಚಿಗೆ ಆಗಿದೆ ಹೊರತು ಬೇರೆ ಈಗ ನಮಗೆ ಹೊಗೆ ಸೊಪ್ಪಂದ ಲೆಕ್ಕ ಹಾಕೊಂಡ್ರೆ ಭಾಳ ಖರ್ಚು ಬಂದ್ಬಿಡ್ತದೆ. ಈ ಹೊಗೆ ಸೊಪ್ಪನ್ನ ಎಷ್ಟು ವರ್ಷಗಳಿಂದ ನೀವು ಬೆಳೀತಾ ಇದ್ರೆ? ನಾವು 1972 50 ವರ್ಷ ಆಗೋಯ್ತು ಹೊಗೆ ಸೊಪ್ಪು ಬೆಳೆಯಕ್ಕಿಡ್ದು. ನಾವು 72 ಅಂತ ಅಂದ್ರೆ 7 ರೂಪಾಯಿ ಕೆಜಿ, 7 ರೂಪಾಯಿ, 6 ರೂಪಾಯಿ, 7 ರೂಪಾಯಿ ಉಡಿ 5 ಪೈಸ. ಆ ಕಾಲದಿಂದವೇ ಅದನ್ನ ಏಳು ಬೀಳು ಬಂದು ಅಂದ್ರಿಂದ ಹೊಗೆ ಸೊಪ್ಪಿನಿಂದ ನಮಗೆ ಏನಾಗಿದೆ ಅಂತ ಅಂದ್ರೆ ಕೆಲವರಿಗೆ ಇರ್ಬೋದು, ನಮಗಂತೂ ಲಾಸ್ ಆಗಿಲ್ಲ. ಏನು ಲಾಸ್ ಆಗದೇ ಇರೋ ರೀತಿ ನಿರ್ವಹಿಸಬೇಕು ಅಂದ್ರೆ ನೀವೇನ್ ಮಾಡ್ತೀರಿ? ಅದಕ್ಕೆ ಸಾಕಷ್ಟು ಧನಿನ ಗೊಬ್ಬರ ಬೇಕು. ಪ್ರತಿ ವರ್ಷನೂ ನಾವು ಹೊಗೆ ಸೊಪ್ಪು ಬೆಳೆದ್ರಿಂದ ಧನಿನ ಗೊಬ್ಬರ, ಪೌಷ್ಟಿಕಾಂಶ ಇದು ಮಾಡ್ಬೇಕಾದ್ರೆ ಹಸಿರೆಲೆ ಗೊಬ್ಬರ, ಸೆಣಮನ್ ಕಾಳು, ಒಂದು ವರ್ಷ ಸ್ವಲ್ಪ ಒಂದೆರಡು ಎಕರೆ ಪಲ್ಟಾಯಿಸ್ಬಿಟ್ಟು ಧನಿನ ಗೊಬ್ಬರ, ಇನ್ನು ಹೊಸದಾಗಿ ಮಣ್ಣು ಕೆರೆ ಇಲ್ಲಿವರೆಗೆ ಹೋದನೇ ವರ್ಷವರೆಗೂ ಕೆರೆ ಮಣ್ಣು ಬೇಕಾದಷ್ಟು ಎರಡುವಾಗಿ ಸಿಕ್ತು, ಅದನ್ನು ಮಾಡ್ತಿತ್ತು ಹಸಿರೆಲೆ ಗೊಬ್ಬರ. ಅದರಲ್ಲಿ ಏನದೇ ಅಂತಂದ್ರೆ ಕ್ಯೂರಿಂಗ್ ಚೆನ್ನಾಗಿ ಬರಬೇಕು, ಮುಖ್ಯ ಅದು. ಕ್ಯೂರಿಂಗ್ ಚೆನ್ನಾಗಿ ಬರಬೇಕು ಅಂದರೆ ಏನು ಮಾಡಬೇಕು? ಅದಕ್ಕೆ ಅವರು ಏನು ಒಂದು ಇದು ಕೊಟ್ಟಿದ್ದಾರೆ, ನಾವು ಪೊಟಾಷಿಯಂ ಸ್ವಲ್ಪ ಜಾಸ್ತಿ ಕೊಡಬೇಕು, ಡಿ ಎ ಪಿ ಒಂದು ಸ್ವಲ್ಪ ಕಡಿಮೆ ಮಾಡಿ ಸಿ ಏನು ಅವರು ಹೇಳದಂತೆ ಎರಡು ಟೈಪಲ್ಲಿ ಕೊಡಬೇಕು. ಆಮೇಲೆ ಅದು ಏನೇ ಆದರೂ ಕೂಡ ಅದು ಮಳೆ ಆಧಾರದಲ್ಲಿ ಇರಬೇಕು, ನೀರಿನ ಅವಶ್ಯಕತೆ ಏನೋ ತಾತ್ಕಾಲ ತೀ ಹೋಯಿತು ಅನ್ನೋ ಒಂದು ಸಂದರ್ಭದಲ್ಲಿ ಹೊಡ್ಕೋಬೋದೇ ಹೊರತು ಇಲ್ಲಾದರೆ ಸೆಲೆನ್ ಆಗ್ಬಿಡ್ತದೆ, ಅದು ಮಾರ್ಕೆಟಲ್ಲಿ ರೇಟ್ ಬಿದ್ದೋಯ್ತದೆ. ಅದರಿಂದ ಏನೋ ಅಂದರೆ ಭೂಮಿನೂ ಡಿಪೆಂಡ್ ಆಯ್ತದೆ, ಏಕೆಂದರೆ ಕೆಲವರು ಭೂಮಿಲಿ ಏನೇ ಆದರೂ ಕೂಡ ಕ್ಯೂರಿಂಗ್ ಸರಿಯಾಗಿ ಬರೋದಿಲ್ಲ, ಏಕೆಂದರೆ ನಮ್ಮ ಭೂಮಿ ಅದಕ್ಕೆ ಹೊಂದಿಕೊಂಡದೆ, ಕ್ಯೂರಿಂಗ್ ಚೆನ್ನಾಗಿ ಬರ್ತವೆ, ಅದು ನಮಗೆ ಅದೇ ಕೊಟ್ಟದೆ. ಪ್ರಭಾಕರ್ ಆರಾಧ್ಯವರೇ, ಈಗ ಹೊಗೆ ಸೊಪ್ಪೊಂದು ನೀವು ನಿರಂತರವಾಗಿ 50 ವರ್ಷದಿಂದ ಮಾಡ್ತಾ ಇದ್ದೀರಿ ಮತ್ತು ಅದರಲ್ಲಿ ಒಳ್ಳೆ ಆದಾಯ ಮಾಡ್ತಾ ಇದ್ದೀರಿ, ತೆಂಗನ್ನು ಎಷ್ಟು ವರ್ಷಗಳ ಹಿಂದೆ ನೀವು ಹಾಕಿದ್ರಿ ಮತ್ತು ಎಷ್ಟು ಮರಗಳಿದ್ದಾವೆ? ನಮ್ಮದು ಒಂದು 220 ಮರ ಇದೆ 5 ಎಕರೆ ವಿಸ್ತೀರ್ಣದಲ್ಲಿ. 2004 ಅಡಿಕೆ ತೆಂಗು ಎರಡು ಒಂದೇ ಸರಿ ಪ್ಲಾಂಟೇಷನ್ ಮಾಡಿದೆ. ಎಲ್ಲ ಎರಡು ಒಟ್ಟಿಗೆ ಹಾಕಿದ್ದೀರಾ ಹೇಗೆ? ಇಲ್ಲ, ಇದೇ ಬೇರೆ ಅದೇ ಬೇರೆ. ಯಾಕೆ ಎಲ್ಲ ತೆಂಗಿನ ಮಧ್ಯದೇ ಅಡಿಕೆ ಕೂರಿಸ್ತಾರೆ, ಯಾಕೆ ಬೇರೆ ಬೇರೆ ಮಾಡಿದ್ರೆ? ಅದನ್ನ ಇದು ತೆಂಗು ಬರೀ ಇದು ಸಪ್ರೇಟ್ ಇರಲಿ, ಆವಾಗ ಸ್ವಲ್ಪ ಹೊಗೆ ಗಿಡನೂ ಇದ್ರೊಳಗಡೆ ಬೆಳೀತಿದ್ದ ಒಳಗಡೆ, ಏಕೆಂದ್ರೆ ಸ್ವಲ್ಪ ಒಂದು 5-6 ವರ್ಷ ಬೆಳ್ಕೊಂಡಾದ್ಮೇಲೆ ಇದು ಕೈ ಬಿಟ್ಬಿಟ್ಟು. ಆಮೇಲೆ ತೋಟಗಾರಿಕೆ ಇಲಾಖೆ ಅವರು ಇದು ಖಾಲಿ ಸುಮ್ಮನೆ ಕೂಡಿರ್ತಿರಲ್ಲ, ಇಲ್ಲ ಅಡಿಕೆ ಹಾಕಿ ಇಲ್ಲ ಅಂತ ಅಂದ್ರೆ ಕಾಫಿ ಹಾಕಿ, ಕಾಫಿಗೆ ಒಳ್ಳೆ ರೇಟ್ ಇತ್ತು, ಅಡಿಕೆಗೆ ಆಗ ಬಹಳ ರೇಟು ಕಡಿಮೆ ಇತ್ತು. ಅಲ್ಲ ಕಾಫಿ ಅಂದ್ರೆ ಇಲ್ಲಿ ತೆಂಗಿನ ಮರ ನೆರಳಲ್ಲಿ ಹಾಕಿದ್ದೀರಾ? ನೆರಳಲ್ಲಿ ಹಾಕಿದ್ದೀವಿ, ಅದಕ್ಕೆ ಜೊತೆಗೆ ಮೆಣಸು ಹಾಕಿದ್ದೀವಿ, ಅದು ಎರಡುವೇ ಮೇಲ್ಪದರದಲ್ಲೇ ಬೇರೆ ಇರೋ ದೇಶದಿಂದ ಸ್ವಲ್ಪ ಎಫೆಕ್ಟ್ ಅಂತ ಇತ್ತೀಚೆಗೆ ತೋಟಗಾರಿಕೆಯವರು ಇವರು ಬಂದು ನೋಡಿದಾಗ ಈ ಇಲ್ವಲ್ದ ಹತ್ರ ತೋಟಗಾರಿಕೆ ವಿದ್ಯಾಲಯ ಅವರು ಬಂದಿದ್ರು, ಒಂದೆರಡು ಸರಿ ಬಂದು ಅವರೆಲ್ಲ ಮಾಜರ್ ಮಾಡಿ ಏನೆಲ್ಲ ಸಾಕಷ್ಟು ಗೊಬ್ಬರ ಕೊಟ್ಟರೆ ಎರಡು ಫಸಲು ಬರ್ತದೆ, ಸತಿ ನೆರಳು ಮಾಡ್ಕೊಬೇಡಿ ಅಂದ್ಬಿಟ್ಟು ಹೇಳ್ಬಿಟ್ಟು ಎಲ್ಲ ಹೋದರು. ಆಮೇಲೆ ಆಗಿಗೆ ಫೋನ್ನಲ್ಲಿ ನಮಗೆ ವಿ ಸಿ ಫಾರಂನವರು ಕಾಂಟ್ಯಾಕ್ಟ್ ಜಾಸ್ತಿ ಇದೆ, ಮಾಹಿತಿ ಏನು ಬೇಕು ಮಾಹಿತಿ ಅವರಿಂದ ತಗೊಳ್ತೀವಿ, ಮಾಡ್ತಾ ನಿರಂತರವಾಗಿ ವಿಜ್ಞಾನಿಗಳ ಸಂಪರ್ಕದಲ್ಲಿ ಇರ್ತೀರಿ? ವಿಜ್ಞಾನಿಗಳ ಸಂಪರ್ಕದಲ್ಲಿ ಸುತ್ತೂರವರು, ಕೃಷಿ ವಿಜ್ಞಾನ ಕೇಂದ್ರ, ವಿಜ್ಞಾನ ಕೇಂದ್ರ ಅವ್ರದ್ದು ಕಾಂಟ್ಯಾಕ್ಟ್ ಅದೇ. ಅದರಲ್ಲಿ ಜಾಸ್ತಿ ಇತ್ತೀಚೆಗೆ ಸ್ವಲ್ಪ ನನಗೆ ಆರೋಗ್ಯ ಕಡಿಮೆ ಇರುತ್ತೆ, ನಮ್ಮ ಹುಡುಗ ಅದ್ರ ಬಗ್ಗೆ ಕಾಳಜಿ ಜಾಸ್ತಿ ತಗೊಂಡು ವ್ಯವಸಾಯದಲ್ಲಿ ಮಾಡ್ತಾರೆ. ತೆಂಗಿನ ನೆರಳಿನಲ್ಲಿ ಕಾಫಿ ಹಾಕಿದ್ದೀನಿ ಅಂತ, ಈ ಕಾಫಿ ಹಾಕಬೇಕು ಅಂತ ನಿಮಗೆ ಯಾಕೆ ಅನ್ನಿಸ್ತು ಮತ್ತು ಕಾಫಿ ಕೃಷಿಯ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಿ? ಅದು ನಮ್ಮಲ್ಲಿಂದ ಈಗ ಕೊಡುಗೆ ಕೆಲಸಕ್ಕೆ ಹೋಯ್ತಾರೆ, ಇದು ಆವಾಗ ಏನಾಗೋಯ್ತು ಅಂತ ಅಂದರೆ ನಾನು ಅಡಿಕೆ ಸಸಿ ನೆಡಾಗ ಒಂದು 10 ಸಸಿ ಸುಮ್ಮನೆ ತಂದೆ ಅಡಿಕೆ ಒಳಕ್ಕೆ ನೆಟ್ಟು, ಅದು ಸಾಮಾನ್ಯವಾಗಿ ಒಂದೊಂದು ಗಿಡ 1/2 ಕೆಜಿಯಷ್ಟು ಫಸಲು ಕೊಡೋಕ್ಕಾಯ್ತು, ನೆಟ್ಟರೆ ಅದು ಫಸಲು ಬರ್ತದಲ್ಲ ಅನ್ನೋ ಉದ್ದೇಶಕ್ಕೆ ಏನು ಮಾಡಿದೋ ಆಗ ಒಂದು 2,000 ಸಸಿ ನೆಟ್ಟು ತೆಗೆದು ಉಳಿಕೆಲ್ಲ ನೆಡ್ಸ. ಆದರೆ ಕೊಡಗಿಗಿಂತ ನಮ್ಮಲ್ಲಿ ಇಳುವರಿ ಕಡಿಮೆ ಇದೆ, ಆದರೆ ಲಾಸ್ ಏನಂತ ಆಗೋದಿಲ್ಲ, ಖರ್ಚೆಲ್ಲ ಕಳೆದು ಒಂದು 60 ಮಾರ್ಕೆಟ್ ಇದ್ದಂಗೆ ಒಂದು 60-70 ರೂಪಾಯಿ ಜಾಸ್ತಿ. ಮಿಶ್ರ ಬೆಳೆ ಮಾಡ್ದಂಗೆ ಆಯಿತು. ಮಿಶ್ರ ಬೆಳೆ ಎಷ್ಟು ಕಾಫಿ ಗಿಡಗಳಿದ್ದಾವೆ ನಿಮ್ಮಲ್ಲಿ? 2,000 ಅದೇ. ಎಷ್ಟು ಕೆಜಿ ಬರ್ಬೋದು ಇಳುವರಿ ನಮ್ಮಲ್ಲಿ? ಒಂದು 50 ಕೆಜಿ ಬೇಗ 50 ಆಯ್ತದೆ. ಅದಕ್ಕೆಲ್ಲ ಪೋಷಕಾಂಶಗಳ ನಿರ್ವಹಣೆ ಅಂದರೆ ಗೊಬ್ಬರ ಕೊಡ್ತೀವಿ, ಜಾಸ್ತಿ ಧನಿನ ಗೊಬ್ಬರ, ಆಮೇಲೆ ಇನ್ನು ಕಾಂಪ್ಲೆಕ್ಸ್ಗಳು ಇರ್ತದೆ 10-19 ಇಲ್ಲಾಂದ್ರೆ 15-15 2 ಸರಿ ಕೊಡಬೇಕಾಯ್ತದೆ, ಅಂದರೆ ಕೆಲಸ ಜಾಸ್ತಿ ಅದಕ್ಕೆ. ಏನೇನು ಕೆಲಸ ಮಾಡ್ತೀರಿ? ಅದಕ್ಕೆ ಎರಡು ಟೈಮು ಚಿಗುರು ತೆಗಿಬೇಕಾಯ್ತದೆ, ಎರಡು ಟೈಮು ಕಪಾತ್ ಮಾಡ್ಬೇಕಾಯ್ತದೆ, ಒಣಗಿರ ಕಡ್ಡಿ ಎಲ್ಲ ತೆಗಿಬೇಕಾಯ್ತದೆ. ಆಮೇಲೆ ಒಂದು ವರ್ಷದಲ್ಲಿ ಒಂದ್ಸರಿ ಬೊಡ್ಡೆ ಎಲ್ಲ ಸ್ವಲ್ಪ ಗುಣಿ ತೋಡ್ಬೇಕು, ಗುಣಿ ತೋಡಿ ಎಲ್ಲ ಗೊಬ್ಬರ ಕೊಡುವ ಟೈಮಲ್ಲಿ ಎರಡು ಸರಿ ಅದನ್ನು ಮಾಡಿಸ್ಬೇಕಾಯ್ತದೆ. ಅಲ್ಲೇ ಅದುವೇ ಗೊಬ್ಬರ ಆಯ್ತದೆ, ಕೊಚ್ಚಿ ವ್ಯವಸ್ಥೆ ಮಾಡಿಸ್ತೀವಿ. ಅಂದ್ರೆ ಇದು ಯಂತ್ರಗಳ ಸಹಾಯದಿಂದ ಮಾಡುವಂತ ಕೆಲಸ ಅಲ್ಲ, ಮನುಷ್ಯರೇ ನಿರ್ವಹಿಸಬೇಕು. ಮನುಷ್ಯರೇ ನಿರ್ವಹಿಸಬೇಕು. ಅದು ಸ್ವಲ್ಪ ಕೂಲಿ ವೆಚ್ಚ ಜಾಸ್ತಿ ಅಂತ ಅನ್ಸಲ್ವಾ? ಕೂಲಿ ವೆಚ್ಚ ಜಾಸ್ತಿ ಅಂತಂದ್ರೆ ಮಾಡ್ಕೊಂಡ್ಬಿಟ್ಟಿವಲ್ಲ, ಬಿಡಕ್ಕಿಲ್ಲ, ನಷ್ಟ ಅಂತೂ ಆಗ್ತಾ ಇಲ್ಲ, ಒಟ್ಟಿನ ನಷ್ಟ ಅಂತೂ ಆಯ್ತಾ ಇಲ್ಲ. ನಿಮ್ ರೀತಿ ಹಲವಾರು ರೈತರು ನಿಮ್ಮ ಈ ಹನಗೋಡು ಸುತ್ತಮುತ್ತ, ನಾನು ಕೂಡ ನಮ್ಮ ತೆಂಗಿನ ತೋಟದಲ್ಲಿ ಕಾಫಿ ಬೆಳಿಬೇಕು ಅಂತ ಅನ್ಕೊಂಡ್ರೆ ಅವ್ರಿಗೆ ನಿಮ್ ಸಲಹೆ ಏನು? ಬೆಳಿಬಹುದು, ಸ್ವಲ್ಪ ಮನೆಯವರು ಕೆಲಸ ಮಾಡೋರು ಇದ್ರೆ ಆದಾಯ ಜಾಸ್ತಿ ಆಯ್ತದೆ, ಖಂಡಿತವಾಗಿ ಬೆಳಿಬಹುದು. ಈಗ ಬೆಳೆದವ್ರೆ ಸುಮಾರು ಜನ ಬೆಳೆದವ್ರೆ, ನಮ್ಮ ಈ ಭಾಗದಲ್ಲಿ ಒಂದೆರಡು ಮೂರು ಜನ ಬೆಳೆದವ್ರೆ, ಇನ್ನು ಹನಗೋಡು ಭಾಗದಲ್ಲಿ ಸುಮಾರು ಜನ ಬೆಳೆದಿದ್ದಾರೆ. ಅಲ್ಲೆಲ್ಲ ನೋಡ್ಕೊಂಬಂದಿವಿ, ನೋಡ್ಬಿಟ್ಟೆ ಆಮೇಲೆ ನಾವು ಅದನ್ನ ಕೈ ಹಾಕಿದ್ವು. ಅರೆ, ನಿಮ್ಗಿಂತ ಮುಂಚೆ ಈ ಭಾಗದಲ್ಲಿ ಬೆಳೆದಿದ್ರು? ಬೆಳೆದಿದ್ರು. ತೆಂಗಿನ ತೋಟದಲ್ಲಿ ಸಾಮಾನ್ಯವಾಗಿ ಗರಿಗಳು ಬೀಳೋದು, ತೆಂಗಿನ ಕಾಯಿ ಬೀಳೋದು, ಮೊಟ್ಟೆ ಬೀಳೋದು ಸಮಸ್ಯೆ ಇರುತ್ತೆ. ಕಾಫಿ ಬೀಜಗಳಿಗೆ ಈ ಬೀಜ ಕಟ್ಟದಂತ ಸಂದರ್ಭದಲ್ಲಿ ಅದು ಉದುರೋದು ಸಮಸ್ಯೆ ಆಗಲ್ವಾ? ಅಂತ ಅದು ಸ್ವಲ್ಪ ಗಟ್ಟಿ ಇದೆ, ಕಾಫಿ ರೆಕ್ಕೆಗಳು ಗಟ್ಟಿ ಇದೆ, ಅದು ರೆಕ್ಕೆ ಬಲಿಯ ಗಂಟ ಮಾತ್ರ ಮುರಿದಾಗ್ತದೆ. ಈಗೆಲ್ಲ ನಮ್ದು ಒಂದು 12-13 ವರ್ಷ ಆದ್ಮೇಲೆ ಈಗೇನು ಮುರಿಯಕ್ಕೆ ಚಾನ್ಸ್ ಇಲ್ಲ, ಬಿದ್ದರೆ ಅದ್ರ ಪಕ್ಕ ಅಕ್ಕಪಕ್ಕ ಸ್ವಲ್ಪ ಹೊರಟೋದು ಅದು ಬಿಟ್ಬಿಟ್ಟು ಹೋಗೋಕ್ಕೆ, ಅಂಥ ಮುರಿಯೋ ಚಾನ್ಸಸ್ ಕಡಿಮೆ ಅದು, ಅದ್ರ ಮೇಲೆ ಬೀಳ್ತವೆ. ಹಾಗಾಗಿ ವಾರಕ್ಕೆ ಒಂದು ಸರಿ ಎರಡು ಸರಿ ಎಲ್ಲ ತೆಗೆದಾಕ್ಬಿಟ್ಟು ಹೊರಗಡೆ ತೆಗೆದಾಕ್ತದೆ. ಈಗ ಹೇಳಿ, ಅಡಿಕೆ ಕೃಷಿಯನ್ನು 2.5 ಎಕರೆ ಮಾಡ್ತಾ ಇದ್ದಾರೆ, ಹೇಗೆ ಅದು ಕೃಷಿಯ ನಿರ್ವಹಣೆ ಹೇಗೆ? ಒಂದು 800 ಮರ ಫಸಲು ಬಂದ್ಬಿಟ್ಟಿದೆ, ಹೋದ ಸರಿ ಒಂದು 400 ಅಲೆಯದು, ಅದು ಅಲೆ ಒಂದು 10 ವರ್ಷದಿಂದ ಬರ್ತದೆ, ಅದು ಒಂದು 10 ಕ್ವಿಂಟಾಲಿಂದ ಹಿಡಿದು ಈಗ ಹೋದ ಸರಿ 40 ಕ್ವಿಂಟಾಲ್ವರೆಗೆ ಬಂದಿತ್ತು. ಈ ಸರಿ ಇನ್ನೂ ಒಂದು ಫಸಲು ಬತ್ತು, ಅದು ಈ ಸರಿ ಎಲ್ಲ ಒಂದು 75-80 ಕ್ವಿಂಟಾಲ್ ಆಗ್ಬೋದು. ಎಷ್ಟು ವರ್ಷಗಳ ಸಸಿಗಳು? ಅದು ತಂಗ ಜೊತೆಗೆ ಹಾಕಿದ್ದೆ ಅಂತ ಹೇಳಿದ್ರೆ, ಅದು ಒಂದು ನಾ ಹಾಕಿದ್ದು ಒಂದು 500 ನೆಟ್ಟಿಸಿದ್ದೆ, ಆಗ ಪುನಃ ಈಗ ಒಂದು 6 ವರ್ಷದಲ್ಲಿ ಪುನಃ ಒಂದು 500 ನೆಟ್ಟು, ಈಗ 2 ವರ್ಷದಲ್ಲಿ ಒಂದು 500 ನೆಟ್ಟು, ಅದು ಬ್ಯಾಚ್ ಆಗ್ಬಿಡ್ತು. ಒಂದೇ ಸರಿ ನೆಡೋಕ್ಕೆ ಅದು ಅವಕಾಶ ಸರಿಯಾಗಿಲ್ಲ, ಯಾಕೆಂದರೆ ಮಧ್ಯೆ ಬರ ಬಂದ್ಬಿಟ್ಟು ಭಾರಿ ಬೋರ್ಗಳು ಫೇಲ್ ಆಗೋದು. ಆ ಒಂದು 8 ಎಕರೆ ಭೂಮಿಲಿ ಒಂದು 20-25 ಬೋರ್ ಹಾಕ್ಸಿರ್ಬೋದು ನಿಮ್ಮ ಜಮೀನಲ್ಲಿ. ನಮ್ಮ ಜಮೀನು ಈಗ ಅದನ್ನೇ ನಾನು ಕೇಳಬೇಕಾಗಿದ್ದು, ಈಗ 8 ಪಂಪ್ಸೆಟ್ ಬೋರ್ವೆಲ್ಗಳನ್ನ ಹಾಕ್ಸಿದ್ದೀನಿ ಅಂತ ಹೇಳ್ತಾ ಇದ್ರೆ 20 ಎಕರೆಗೆ ಎಂಟರಲ್ಲೇ ಈಗ 5 ಬೋರದೆ, ತೋಟ ಮಾಡಿರೋದ್ರಲ್ಲಿ 5 ಬೋರದೆ, ಬಹಳ ನೀರು ಕಡಿಮೆ ಇತ್ತು. ಈಗ 3 ಬೋರ್ಗಳಲ್ಲಿ ಅವೇ ಮೇಗಡಿಕೆ ಉಕ್ತಾವೆ ಈ ವರ್ಷ, ಎಲ್ಲ ನೀರು ಎದ್ದು ಬಿಟ್ಟದೆ, ನೀರು ಮಳೆ ಚೆನ್ನಾಗಿ ಆಗ್ಬಿಟ್ಟು ನೀರು ಎದ್ದು ಬಿಟ್ಟದೆ, ಅದು ಬಹಳ ಬೋರ್ಗಳು ಫೇಲ್ ಆಗ್ಬಿಟ್ಟು ನಮ್ಮಲ್ಲಿ. ಈಗ ನೀರು ಕೊರತೆ ಆದಾಗ ಅದನ್ನೆಲ್ಲ ನಿರ್ವಹಣೆಗೆ ಏನ್ ಮಾಡ್ತೀರಿ? ಅದರಲ್ಲಿ ಇನ್ನೂ 2 ಎಕರೆ ಬ್ಯಾಲೆನ್ಸ್ ಅದೆ, ಅದನ್ನ ಹಂಗೆ ಬಿಟ್ಕೊಂಡಿದ್ದು. ಈ ವರ್ಷ ಅದಕ್ಕೆ ಏನಾರೇ ಇಲ್ಲ ತೆಂಗಿ ಹಾಕ್ಬೇಕು ಅಂತ ಏರ್ಪಾಡು ಮಾಡಿದ್ವಿ. ಅಂದ್ರೆ ಅಡಿಕೆ ವಿಶೇಷವಾಗಿ ಈಗ ಹೋಸರಿಯಿಂದ ಭಾರಿ ಪ್ಲಾಂಟೇಶನ್ ಮಾಡಿಬಿಟ್ಟವ್ರೆ ಜನ. ಈಗ ಮಾರ್ಕೆಟು ನೆಕ್ಸ್ಟ್ ಇಯರಿಂದ ಬಿದ್ದೋದ್ರು ಹೋಗ್ಬೋದು ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟದೆ. ಹೌದು, ಯಾಕೆಂದ್ರೆ ಬಹಳ ಅತಿ ಆಗ್ಬಿಟ್ಟದೆ ಎಲ್ಲಾ ಕಡೆ ಕೂಡ. ದೀರ್ಘಕಾಲೀನ ಬೆಳೆ ಮಾಡೋಣ ಅಂದ್ಬಿಟ್ಟು ಅಡಿಕೆ ತೆಂಗಕ್ಕೆ ತೋಟಗಾರಿಕೆ ಹೆಚ್ಚು ಪ್ರಾಧಾನ್ಯತೆ ಕೊಡ್ತಾ ಇದ್ದಾರೆ. ಕೋಡಿ ಪಾಪಣ್ಣ ಅಂತ ಅವ್ರೆ, ಅವ್ರ ಮಗ ಅವ್ರೆ, ಅವ್ರ ಹತ್ರ ಸೀಡ್ಸ್ ನಾನು ಇದರಿಂದ ತರಿಸಿದ್ದು, ಅದು ಸುಸಿ ಸಾಗರ ಸೌರಭದಿಂದ ಅಡಿಕೆ ಸಸಿಗಳ ಅಡಿಕೆ ಸುಸಿಯ 1,000 ತರಿಸಿದ್ರು. ಯಾಕೆ ಅಷ್ಟು ದೂರ ಹೋದ್ರೆ ಇದು ಸುತ್ತಮುತ್ತ ಸಿಕ್ತಿ? ಅವರು ಅಲ್ಲಿಗೆ ತರಿಸಿದ್ರು. ಅದು ಏನ್ ಮಾಡ್ತದೆ ಅಂತ ಅಂದ್ರೆ, ಅದು 3 ವರ್ಷದ ಸಸಿ, ನಾವು ನೆಟ್ಟ 4 ವರ್ಷಕ್ಕೆ ಫಸಲು ಬಂದೇ ಬಿಡ್ತದ, 7 ವರ್ಷಕ್ಕೆ ಈ ವರ್ಷ ಅಲ್ಲೇ ಫಸಲು ಬಂದೇ ಬಿಟ್ಟದ. ತೆಂಗಿನ ಸಸಿ ಎಲ್ಲ ಮಾಡ್ತಿದಿರಲ್ಲ, ಅದನ್ನ ನರ್ಸರಿ ಮಾಡ್ಬೇಕು, ಜಮೀನ್ ಇದೆ ನಿಮ್ಗೆ ತುಂಬಾ ಸಾಕಷ್ಟು, ಅದನ್ನ ನರ್ಸರಿ ರೀತಿ ಮಾಡ್ಬೇಕು ಅಥವಾ ಬೇರೆ ಏನಾರು ಮಾಡ್ಬೇಕು ಅನ್ನೋ ಒಂದು ಯಾವ್ದೋ ರೀತಿ ಆಲೋಚನೆಗಳಿಲ್ವಾ? ಸರಿ, ನಾವು ಮಾಡೋದಕ್ಕೆ ಅಪೇಕ್ಷೆ ಮಾಡಿಲ್ಲ. ಅದ ಎಷ್ಟು ಫಲ ಕೊಡ್ತಾ ಇದಾವೆ, ಎಷ್ಟು ಕಾಯಿ ಕೆಡಕ್ತೀರಿ, ಕೊಬ್ಬರಿ ಮಾಡ್ತೀರಾ, ಹೇಗೆ? ಒಂದು 200-225 ಅವರೇಜ್ ಬರ್ತದೆ ಒಂದು ಮರದಲ್ಲಿ. ಒಳ್ಳೆ ಇಳುವರಿನಲ್ಲ ಅಲ್ಲ, ಅದಕ್ಕೆ ಗೊಬ್ಬರ ಅದ ಇದ್ರ ಮೇಲೆ ಬರ್ತಾ ಇರೋದು. ಅದ ಹೇಗ್ ಕೊಡ್ತಾ ಇದೀರಿ ಗೊಬ್ಬರ ಎಲ್ಲ, ಏನ್ ಮಾಡ್ತೀರಿ? ಅದಕ್ಕೆ ದನಿನ ಗೊಬ್ಬರ, ಆಮೇಲೆ ಜಾಸ್ತಿ ಸ್ವಲ್ಪ ತಿನ್ನೋ ಉಪ್ಪದಲ್ಲ ಅದು ಬೇವಿನಿಂಡಿ, ಅದೇ 3 ಜನ ಮೂರೇ ಜಾಸ್ತಿ. ಪ್ರತಿ ವರ್ಷ ಎಷ್ಟು ಬಾರಿ ಕೊಡ್ತೀರಿ? ವರ್ಷಕ್ಕೆ ಒಂದೇ ಬಾರಿನ? ಒಂದೇ ಬಾರಿ ಕೊಡು. ದನಿನ ಗೊಬ್ಬರ ಕೊಡ್ತೀನಿ ನನ್ನ ಎಲ್ಲಾ ಜಮೀನುಗಳಿಗೂ ಕೂಡ ಅಂತ ಹೇಳ್ತಾ ಇದ್ರಿ, ಎಷ್ಟು ರಾಸುಗಳಿದಾವೆ ಪ್ರಭಾಕರ? ರಾಸವೇ ಹೊರಗಡೆ ತಗೋತಾ. 8 ರಾಸು ಅಂದ್ರೆ ಏನು? ಕರಾವಾಸುಗಳ ಯಾವ ವಸ್ತುಗಳು? ಅಂದ್ರೆ ಈಗ ಎಷ್ಟು ಹಾಲು ಕರಿತಾ ಇದ್ದೀರಿ? ಹಾಗಾದ್ರೆ ಈಗ ಕರವನ್ನು ನಾವು ಒಂದು 10 ಲೀಟರ್ ಹಾಕ್ತಾ ಇದ್ದೋ, ಬೆಳಿಗ್ಗೆ ಒಂದತ್ತು, ಸಾಯಂಕಾಲ ಹತ್ತು, ಈ ತರ 15 ಗಂಟ್ಲು ಹಾಕೊಂಡು ಬತ್ತಿದ್ದೋ. ಸ್ವಲ್ಪ ಕರಿಯೋರ್ ಪ್ರಾಬ್ಲಮ್ ಆಗ್ಬಿಟ್ಟು ಇವಾಗ ಮಾರ್ಬಿಟ್ಟು ಈಗ ಮನೆಗೆ 2 ಮಡಿಕೊಂಡಿದ್ದೀವಿ. ಹೌದಾ? ಅದೇ ಅದಕ್ಕೆ ಹೇಳ್ತಾ ಇದೆ, ಈಗ 10-8 ಹಸುಗಳಿದ್ದಾವೆ ಅಂದ್ರೆ ಅವುಗಳನ್ನ ನಿರ್ವಹಣೆಗೆಲ್ಲ ಯಾರು ನಿಂತಿದ್ದಾರೆ? ಎಲ್ಲ ಜನ ಇಟ್ಕೊಂಡಿದ್ದು, ಎಲ್ಲ ವ್ಯವಸ್ಥೆ ನಡೀತಾ ಇತ್ತು, ಆದ್ರೆ ಇವಾಗ ಆಯ್ತಾ ಇಲ್ಲ. ಯಾಕಾಗ್ತಾ ಇಲ್ಲ? ಮನೆಯವರಿಗೆ ಸ್ವಲ್ಪ ಬ್ಯಾಕ್ ಪೈನ್ ಅನ್ಬಿಟ್ಟು ಶುರು ಆಯ್ತು. ನಿರ್ವಹಣೆ ಮಾಡೋ ಜನಗಳು ಕಡಿಮೆ ಆಯ್ತು. ಎಷ್ಟು ಜನ ನಿಮ್ಮ ಮನೆಯಲ್ಲಿ ಸದಸ್ಯರು ಮತ್ತೆ ಎಷ್ಟು ಜನ ಕೃಷಿಯಲ್ಲಿ ನಿರತರಾಗಿ? ನಮ್ಮ ಮಗ ಸೊಸೆ, ನಾವು ಗಂಡ ಹೆಂಡತಿ, ಎರಡಿಬ್ರು ಮೊಮ್ಮಕ್ಕಳು ಮೈಸೂರಲ್ಲಿ ಹಾಸ್ಟೆಲ್ ಓದ್ತಾವ್ರೆ. ನಾವು ಮನೇಲಿ 4 ಜನ ಇರೋದು. ಅರೆ, ಕೃಷಿಯಲ್ಲಿ ಎಷ್ಟು ಜನ ನಿರಂತರವಾಗಿ ನಿರತರಾಗಿರ್ತಾರೆ? ಕೃಷಿಯಲ್ಲಿ ಅದು ಒಂದು 6 ಜನ ಪರ್ಮನೆಂಟ್ ಅವರೇ. ಅಕಸ್ಮಾತ್ ಕೆಲಸ ಇಲ್ದನ ಇದ್ದಾಗ ಬರೋದಿಲ್ಲ. ಇನ್ ಕೆಲಸ ಇತ್ತಂದ್ರೆ ನೀವೇನಿದ್ರು ಕೂಲಿ ಆಳುಗಳ ಮೇಲೆ ಡಿಪೆಂಡ್ ಆಗಿದ್ದೀರಿ. ಈಗ ನೀವು ನಿಮ್ಮ ಮಗ ಮಾಡ್ಕೊಂಡು ಹೋಗ್ತಾರೆ ಅವ್ರ ಜೊತೆ ಜೊತೆಲಿ ಮಾಡ್ಕೊಂಡು ನೀವು ಏನಂದ್ರೆ ಉಸ್ತುವಾರಿ ವಹಿಸಿ ನೋಡ್ಕೊಂಡು ಹೋಗ್ತಾರೆ? ಮುಂಚೆ ನಾವು ಮಾಡ್ತಾ ಇದ್ದೋ, ಇತ್ತೀಚಿನ ಆರೋಗ್ಯ ಸ್ವಲ್ಪ ಸರಿ ಇಲ್ದನ ಮೇಲೆ ಬಿಟ್ಟು. ಸಾಮಾನ್ಯವಾಗಿ ಯಾವುದೇ ಬೆಳೆಗಳಾದ್ರೂ ನೀವೇನೇ ಬೆಳೆ ಹಾಕಿ ಅದಕ್ಕೆ ಒಂದಷ್ಟು ರೋಗ ರುಜಿನ ಬಂದೇ ಬರುತ್ತೆ. ಇದ್ದೇ ಇರುತ್ತೆ. ಬಂದಾಗ ನೀವು ತೆಂಗಿಗಾಗ್ಬೋದು, ಅಡಕೆಗಾಗ್ಬೋದು, ಅಥವಾ ಹೊಗೆ ಸೊಪ್ಪಗಾಗ್ಬೋದು, ಅವನ್ ಬಂದಾಗ ನೀವು ಹೇಗೆ ಅದರ ನಿರ್ವಹಣೆಯನ್ನು ಕೈಗೊಳ್ತೀರಿ? ಹೊಗೆ ಸೊಪ್ಪು ಬಂದಾಗ ರಿಸರ್ಚ್ನರ್ ಅವರೇ, ಸಿಟಿಐನವರು, ಅವ್ರಿಗೆ ಫೋನ್ ಮಾಡ್ತೀವಿ, ಅವರೇ ಬರ್ತಾರೆ ನೋಡ್ತಾರೆ. ಆಮೇಲೆ ITC ಅವರು ಪ್ರತಿ ದಿತ್ಯ ಇಲ್ಲೇ ಇರ್ತಾರೆ, ಅವರು ಕೂಡ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ರೈತರಿಗೆ ಒದಗಿಸ್ಕೊಡ್ತಾ ಇರ್ತಾರೆ. ಮಿತಿ ಮೀರಿ ತೋಟಗಾರಿಕೆ ಬಂದಾಗ ತೋಟಗಾರಿಕೆ ಇಲಾಖೆ ಅವರಿಗೆ ಹೋಗಿ ಕಾಂಟ್ಯಾಕ್ಟ್ ಮಾಡ್ತೀವಿ, ಬಂದು ನೋಡ್ತಾರೆ ಈ ಥರ ಮಾಡಿ ಅಂತ ಹೇಳ್ತಾರೆ, ಆ ಥರ ನಿರ್ವಹಣೆ ಮಾಡ್ತಿದ್ದೆ. ಅಕಸ್ಮಾತ್ ಇನ್ನೂ ಏನಾದ್ರು ಬೇಕು ಅಂತಂದರೆ ಮಾಹಿತಿಯ VC ಫಾರಂನವ್ರು ಫೋನ್ ಮಾಡ್ತೀವಿ, ಈ ಥರ ಮಾಡಿ ಅಂತ ಹೇಳ್ತಾರೆ, ಅದನ್ನು ಅಭ್ಯಾಸ ಮಾಡ್ತೀವಿ. ಇಲ್ಲಿವರೆಗೆ ಅಡಕೆಗೆ ತೆಂಗಿಗೆ ಯಾವುದೇ ರೋಗ ರುಜಿನ ಕಾಣ್ತಾ ಇಲ್ಲ. ಹೌದಾ? ಹೌದು. 20 ವರ್ಷದ ಗಿಡಗಳಿಗೆ ಯಾವುದೇ ರೋಗ ಯಾವುದು ಕಾಣ್ತಾ ಇಲ್ಲ ಇಲ್ಲಿ. ಏನು ಕಾರಣ ಇರ್ಬೋದು ಅದಕ್ಕೆ? ಅದಕ್ಕೆ ಏನಾಗಿತ್ತು ಅಂತಂದ್ರೆ, ನಾವೇನ್ ಮಾಡ್ದು ಅಂದ್ರೆ, ಭೂಮಿಯೆಲ್ಲ ಹೊಗೆ ಸೊಪ್ಪ ಬೆಳೆದು ಬರ್ಡ್ ಆಗಿತ್ತಲ್ಲ, ಆವಾಗಲೇ ಏನ್ ಮಾಡ್ದು ಅಂದ್ರೆ, ಒಂದು 1,000 ಟ್ರ್ಯಾಕ್ಟರ್ ಹೊಸ ಮಣ್ಣು ಹಾಕ್ಬಿಟ್ಟು 1-1.5 ಅಡಿ ಹೊಸ ಮಣ್ಣನ್ನ ಹೊಡೆದು, ಆಮೇಲೆ ಇದನ್ನ ಅಡಕೆ ತೆಂಗು ಇವೆಲ್ಲ ಪ್ಲಾಂಟೇಶನ್ ಮಾಡಿಸ್ತು. ಆಯ್ದ್ರ ಮೇಲೋ ಏನೋ ಗೊತ್ತಿಲ್ಲ, ಆಮೇಲೆ ಸ್ವಲ್ಪ 1-2 ಈ ಸೆಣಮನ್ ಸೊಪ್ಪು ಸಣ್ಣದಾಗಿದ್ದಾಗ ಅದನ್ನೆಲ್ಲ ಹಾಕಿ ಗೊಬ್ಬರ ಹಾಕ್ಬಿಡಲಿ ಅನ್ನೋ ರೊಟೇಟರ್ ಹಾಕ್ಬಿಟ್ಟು ಹೊಡೆಸ್ತಿ ಇದು ಮಾಡ್ತಿದ್ದು. ಅದರಿಂದ ಏನೋ ಮಾತ್ರ ಯಾವುದು ರೋಗ ಇಲ್ಲಿವರೆಗೆ ತೆಂಗಿಗೆ ಆಗಲಿ ಅಡಕೆಗೆ ಆಗಲಿ ಯಾವುದು ಕಾಣ್ತಾ ಇಲ್ಲ. ಅದರಿಂದ ಏನೂ ಅಲ್ಲ, ಬಹುಶಃ ಒಳ್ಳೆ ಪೋಷಕಾಂಶಗಳನ್ನ ನಾವು ಬೆಳೆಗಳಿಗೆ ಒದಗಿಸಿದ್ರೆ ರೋಗ ರುಜಿನಗಳು ಸಾಮಾನ್ಯವಾಗಿ ಬರೋದಿಲ್ಲ. ಎರೆಹುಳ ಗೊಬ್ಬರ ತೊಟ್ಟಿ ಮಾಡಿಸಿದ್ದೀರಾ? ಅದು ಅಡಕೆಗೆಲ್ಲ ಅದನ್ನೇ ಹಾಕೋದು, ಆ ಗೊಬ್ಬರನೇ. ಇದಕ್ಕೂ ಸ್ವಲ್ಪ ಒಂದರ್ಧ ಬಳ್ಳಿ ತೆಂಗಿಗೂ ಅದೇ, ಇನ್ನು ಹೆಚ್ಚಿಗೆ ಬೇಕು ಅಂದಾಗ ಬೇರೆ. ಹೇಗೆ ಮಾಡ್ತೀರಿ ಎರೆಹುಳು ತೊಟ್ಟಿ ಗೊಬ್ಬರ ಸ್ವಲ್ಪ ವಿವರವಾಗಿ ಹೇಳಿ? ಎರೆಹುಳಿಗೆ ಅಂತ ಅಂದ್ರೆ ಎರೆಹುಳನ್ನ ಬಿಟ್ಟಿದೀವಿ, ಅದಕ್ಕೆ ಸ್ವಲ್ಪ ಸೊಪ್ಪು ಗಿಪ್ಪು ಮೇಗಡೆ ಹಾಕೋದು, ಆಮೇಲೆ ಅದಕ್ಕೆ ಸ್ವಲ್ಪ ಸಗಣಿ ಸಗಣಿ ಅಕಸ್ಮಾತ್ ಅದು ಏನು ಅತಿ ಬೇಸಿಗೆ ಆದಾಗ ಮೇಗಡೆ ಚಪ್ರ ನೀರು ಇದನ್ನ ಮಾಡಿ ಒಳ್ಳೆ ಕಾಂಪೋಸ್ಟ್ ಗೊಬ್ಬರ ಗೊಬ್ಬರ ನೀವೇ ತಯಾರಿಸ್ಕೊಳ್ತಾ? ಸದ್ಯಕ್ಕೆ ನಾವೇ ತಯಾರಿಸ್ಕೊಳ್ತಾ. ಸಾಕಾಗುತ್ತಾ 3 ತೊಟ್ಟಿ ನಿಮ್ಗೆ 20 ಎಕರೆಗೆ? ಆಗೋದಿಲ್ಲ, ತಗೋತೀವಿ. ನಿಮ್ಗೆ ಕಾಂಪೋಸ್ಟ್ ಗೊಬ್ಬರ ಕೊಂಡ್ಕೊಳ್ತೀರಾ? ಒಂದು 20-25 ಟ್ರ್ಯಾಕ್ಟರ್ ತಗೋತೀವಿ. ಹೌದಾ? ಎಲ್ಲಿ ದೊರೆಯುತ್ತದೆ ಸುತ್ತಮುತ್ತ? ಎಲ್ಲಿ ನಮ್ಮಲ್ಲೇ ಜಾಸ್ತಿ ದನ ಸಾಕಿರೋರವರೇ, ಅವರು ಜಮೀನು ಇಲ್ಲದೇ ದನ ಸಾಕಿರ್ತಕ್ಕಂಥವ್ರಿಗೆ ಸ್ವಲ್ಪ ಮುಂಗಡವಾಗಿ ಹೇಳ್ಕೊಂಡ್ರೆ ನಮಗೆ ಕೊಡ್ತಾರೆ ಅವರು. ಹೊಗೆ ಸೊಪ್ಪಿಗೆ ನಿಮ್ಗೆ ಮಾರುಕಟ್ಟೆ ಇದೆ, ಅಡಿಕೆಗೆ ಮತ್ತೆ ಕಾಫಿಗೆ ಪ್ರಮುಖವಾಗಿ ನೀವೆಲ್ಲಿ ಮಾರುಕಟ್ಟೆಯನ್ನು ಕಂಡುಕೊಂಡಿದ್ದೀರಿ? ಕಾಫಿಗೂ ಏನಾಗಿದೆ ಅಂತಂದ್ರೆ, ಇಲ್ಲಿ ಪಿರಿಯಾಪಟ್ಟಣದಲ್ಲಿ ಒಂದು ಕ್ಯೂರಿಂಗ್ ವರ್ಕ್ಸ್ ಇದೆ, ಅವರು ಒಳ್ಳೆ ರೇಟ್ನೇ ಕೊಡ್ತಾರೆ. ಅದು ಪರ್ಸೆಂಟೇಜು, ಅದ್ರಲ್ಲಿ ನೀರಿನಂಶ ಎಷ್ಟಿದೆ, ಅದು ಬೇಳೆ ಯಾವ ರೀತಿ ಬರ್ತದೆ ಅಂತೆಲ್ಲ ಟೆಸ್ಟಿಂಗ್ ಮಾಡಿ ಅದ್ರ ಮೇಲೆ ಇದು ಮಾಡ್ತಾರೆ. ನನಗೆ ಹೋದ ಸರಿ ಇದು 800 ರೂಪಾಯಿಗೆ ಇದಾಯ್ತದೆ, ಸ್ವಲ್ಪ ಹಸಿಯಿದೆ ಅಂತ ಅಂದ್ರು. ಆಮೇಲೆ ಆಯಿತು ನೋಡೋದ ಬಿಡಿ ಅಂದ್ಬಿಟ್ಟು ಬಂದ್ಬಿಟ್ರೆ, ಆಮೇಲೆ ಏನಾಗೋಯ್ತು ಅಂದರೆ ಅವರು 130 ರೂಪಾಯಿ ರೇಟಲ್ಲಿ ನನಗೆ ರೇಟ್ ಹಾಕ್ಬಿಟ್ರು. ಅದು 800 ಅಂದರೆ 130 ಅಂತಿರಲ್ಲ, 50 KGಗೆ 8,000 ಅದೇ ಅಂತ ಅಂದರು. ಆಮೇಲೆ 13,000 ಆಯಿತು, 13,000 ಹಾಕ್ಬಿಟ್ರು. ಈಗ ಕಾಫಿ ಬೀಜವನ್ನು ಒಣಗಿಸಿ ಅದನ್ನೆಲ್ಲ ಹದಗೊಳಿಸಿ ಮಾರಾಟ ಮಾಡಬೇಕು, ಅದನ್ನೆಲ್ಲ ನೀವೇ? ನಿಮ್ಮ ಬೀಜ ಒಣಗಿಸಂಗಿಲ್ಲ, ಕಾಫಿ ಅದನ್ನು ಉಂಡೆ ಸಹಿತ ಒಣಗಿಸ್ತೀವಿ, ಅವ್ರು ಬೀಜ ಮಾಡ್ಕೋತಾರೆ ಅಷ್ಟೇ. ಅದೇ ಅದೇ ಕಾಫಿ ಉಂಡೆಯನ್ನು ನೀವೆಲ್ಲ ಒಣಗಿಸೋದಕ್ಕೆಲ್ಲ ಕಣ ಇದೆ, ಕಣ ಇದೆ. ಕಾಫಿ ಬೀಜವನ್ನು ನೀವೇ ಪ್ರೊಸೆಸ್ ಮಾಡಿ ಅಂದರೆ ಅದನ್ನ ನೀವೇ ಪುಡಿಯಾಗಿ ತಯಾರಿಸಿ ಮಾಡಿ ಆ ಥರದಕ್ಕೆ ಏನೋ ದೊಡ್ಡ ಪ್ರಮಾಣದಲ್ಲಿ ಮಾಡೋಕಲ್ವಾ? ಈ 50 ಮೂಟೆಗೆಲ್ಲವಾ ಆದರೆ ಇನ್ವೆಸ್ಟ್ಮೆಂಟು ಜಾಸ್ತಿ ಆಗುತ್ತೆ. ಜಾಸ್ತಿ ಆಗುತ್ತೆ, ಆಗೋದಿಲ್ಲ. ಈಗ ಮತ್ತೆ ಅಡಿಕೆಗೆಲ್ಲ ಏನು ಮಾಡ್ತೀರಿ ಮಾರಾಟ ಮಾಡಬೇಕಂದ್ರೆ? ಅಡಿಕೆಗೆ ದಲ್ಲಾಳಿಗಳು ಮಾಮೂಲಿ ಇದ್ದೇವ್ರಿ, ಅವ್ರು ಕೂದು ಅದನ್ನು ಎಡದು ಒಣಗಿಸಿ ಮಾರೋರು ಇರ್ತಾರೆ, ಬೇಕಾದಷ್ಟು ಜನ ಇದ್ದಾರೆ. ನೀವು ಕೂದು ಅವ್ರಿಗೆ ಕೊಟ್ಬಿಡೋದು ಅಷ್ಟೇ? ಅವರೇ ಕುಯ್ಕೊಂಡು ಹೋಗೋದು, ಅವರೇ ಬಂದು ಕುಯ್ಕೊಂಡು. ಈ ಕಾಫಿ ನೀವು ಕುಯಿಸಿ ಒಣಗಿಸಿ ಕೊಡ್ಬೇಕು, ನಾವು ನೀವು ಅಲ್ಲಿ ತಗೊಂಡೋಗಿ ಮಾರಾಟ ಮಾಡಬೇಕು. ಅಡಿಕೆ ಆ ಥರ ಅಲ್ಲ, ವ್ಯಾಪಾರ ಆಗೋದ್ರೆ ಹುಂಡಿ ಲೆಕ್ಕದಲ್ಲಿ ಬೇಕಾದ್ರೂ ಇದಾಗಬಹುದು, ಇಲ್ಲಾದ್ರೆ ತೂಕದ ಲೆಕ್ಕದಲ್ಲಿ ಆದರೆ ಎಷ್ಟು ಕ್ವಿಂಟಲ್ ಆಯ್ತದೆ ಅದರಂಗೆ ತೂಕದ ಲೆಕ್ಕದಲ್ಲಿ ಕೊಡ್ಬೋದು. ಈಗ ತೆಂಗಿನ ಮಾರಾಟಕ್ಕೆ ಏನು ಮಾಡ್ತೀರಿ? ಅದನ್ನ ಕಾಯಿಗೆ ಸ್ವಲ್ಪ ಬಿಟ್ಕೊಂಡಿದೀವಿ, ಸ್ವಲ್ಪ ಎಳ್ನೀರು ಕೊಟ್ಬಿಡ್ತಾ ಇದ್ದೀವಿ. ಎಳ್ನೀರು ಅಂದ್ರೆ ತೋಟಕ್ಕೆ ಬಂದು ಕಿತ್ಕೊಂಡು? ಅಲ್ಲೇ ಕಿತ್ಕೊಂಡಿದ್ದಾರೆ. ಎಷ್ಟು ಎಳ್ನೀರು ಮಾರ್ತೀರಿ ಒಂದು ತಿಂಗಳಲ್ಲಿ? ತಿಂಗಳಲ್ಲ, ಎರಡು ತಿಂಗಳಿಗೆ ಎರಡೂವರೆ ತಿಂಗಳಿಗೆ ಒಂದ್ಸರಿ. ಎಷ್ಟು ಮಾರ್ತೀರಿ? ಅವನು 3 ಲಕ್ಷ ರೂಪಾಯಿಗೆ ಕೊಡ್ತಾ ಇದ್ದೀವಿ ಒಟ್ಟಿಗೆ. ನೀವು 20 ಎಕರೆಯಲ್ಲಿ ಸಮಗ್ರವಾದ ಒಂದು ಕೃಷಿಯನ್ನು ಮಾಡ್ತಾ ಇದ್ದೀರಿ ವಿಂಗಡಣೆ ಮಾಡಿಕೊಂಡು. ನಿಮಗೆ ಅತಿ ಹೆಚ್ಚು ಆದಾಯವನ್ನು ಕೊಡ್ತಕ್ಕಂಥದ್ದು ಖರ್ಚು ಕಡಿಮೆ ಇರತಕ್ಕಂತಹ ಬೆಳೆ ಯಾವುದು? ಇದು ಮರ ಬೆಳೆ ಇರೋ ದೇಶದಿಂದ ಅಡಿಕೆ ತೆಂಗೆ ಸ್ವಲ್ಪ ಆದಾಯ ಜಾಸ್ತಿ ಕೊಡ್ತಾ ಇರೋದು. ಕಾಫಿದು ಒಂದು ಮೀಡಿಯಂ ಸೈಜು. ಇನ್ನು ಹೊಗೆ ಸೊಪ್ಪಲ್ಲಿ ಮಾರ್ಕೆಟ್ ಇದ್ದಂಗೆ, ಈ ಸರಿ ಒಳ್ಳೆ ಮಾರ್ಕೆಟ್ ಇದೆ, ಬೆಳೆ ಇಲ್ಲ. ಬೆಳೆ ಜಾಸ್ತಿ ಆದಾಗ ಮಾರ್ಕೆಟ್ ಇರೋದಿಲ್ಲ, ಆ ಥರ ಆಗ್ಬಿಡ್ತದೆ. ಆದರೂ ಕೂಡ ನಮಗೇನಾಯಿತು ಅಂತಂದರೆ ನನಗೆ ಹೊಗೆ ಸೊಪ್ಪಲ್ಲಿ ಯಾವಾಗಲೂ ಲಾಸ್ ಬಂದಿರೋದಿಲ್ಲ, ಕೆಲವ್ರಿಗಿರ್ಬೋದು, ಆದರೆ ನಮಗೆ ಉತ್ತಮವಾದ ರೇಟೇ ಸಿಕ್ಕದೆ ಚೆನ್ನಾಗಿ. ಹೊಗೆ ಸೊಪ್ಪು ತೆಗೆದ್ಮೇಲೆ ಭತ್ತವನ್ನು ಕೂಡ ಬೆಳಿತೀನಿ ಅದೇ ಜಮೀನಲ್ಲಿ ಅಂತ ಹೇಳಿದ್ರೆ? ಮನೆಗಾಗೋ ಅಷ್ಟೇ ಭತ್ತ, ಅದನ್ನೇ ಮಾರಾಟ ಮಾಡಲ್ಲ. ಭತ್ತ ಮಾರೋದಿಲ್ಲ, ಇನ್ನು ರಾಗಿ ಮಾರ್ತೀವಿ. ರಾಗಿನ ಎಷ್ಟು ಎಕರೆಗೆ ಹೊಗೆ ಸೊಪ್ಪು ಕಿತ್ತಿದೆ ಎಲ್ಲ ಕಿತ್ತಾದ್ಮೇಲೆ ಇನ್ನೆಲ್ಲ ಒಂದು 10 ಎಕರೆ 15 ಎಕರೆ ಗಂಟಲು ರಾಗಿ ಹಾಕಿ ಹಾಕ್ಬಿಡ್ತೀರಿ? ಎಷ್ಟು ಒಂದು ಎಕರೆಗೆ ಎಷ್ಟು ಇಳುವರಿ? ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ಇವಾಗ ಈ ಹೋಸರಿ ಗಂಟಲು ಎಕರೆಗೆ 10 ಮೂಟೆ 10 ಕ್ವಿಂಟಲ್ ರಾಗಿ ಬಂದೇ ಬಂತು. ಮಳೆ ಅಷ್ಟಕ್ಕೆ ಬಂದದೆ ಹೋಸರಿ, ಮಳೆಗೆ ಬರುತ್ತೆ. ಹೋಸರಿ 2 ವರ್ಷದಿಂದ ಹೊಡೆದೇ ಇಲ್ಲ, ನೀರನ್ನೇ ಹೊಡೆದಿಲ್ಲ. ಈ ವರ್ಷನಾದ್ರು ಈಗ ಮಳೆ ಬೀಳಲಿಲ್ಲ ಅಂದ್ರೆ ಹೊಡೆಯಬೇಕಾಯ್ತದೆ ಅಷ್ಟೇ. ರಾಗಿಯಲ್ಲಿ ಅಂದ್ರೆ ಹೆಚ್ಚು ಮಾರುಕಟ್ಟೆ ಬಿಟ್ಟಾಗ ಎಷ್ಟು ಆದಾಯ ಮಾಡಿರ್ಬೋದು ನೀವು? ರಾಗಿಗೆ ಏನಾಗದೆ ಅಂದ್ರೆ ಈಗೆಲ್ಲ ಮಿಷನ್ ಅಲ್ವಾ, ಈಗ ಏನಾಯ್ತು ಅಂದ್ರೆ ಹಿಂದೆ ಈಗ ಚೆಲ್ಲಕ್ಕೆ ಜಾಸ್ತಿ ಮಾಡ್ಬಿಡ್ತಾವ್ರೆ, ಇದೊಂದು ಟೈಪ್ ಮಾಡ್ಕೊಂಡ್ಬಿಟ್ಟವ್ರಿ ಅವ್ರು. ಈಗ ನಾಟಿ ಮಾಡೋದೇ ಇಲ್ಲ? ನಾಟಿ ಮಾಡೋದೇ ಇಲ್ಲ. ಸ್ವಲ್ಪ ಮುಂಚೆ ಚೆಲ್ಲಕ್ಕೆ ಅಂದ್ರೆ ಬಹಳ ತೆಳುವಾಗಿ ಮಾಡ್ಕೋತಿದ್ರು, ಇದೀಗ ಈಗ ಆತರ ಅಲ್ಲ. ಹಾಕ್ಬಿಟ್ಟು ಒಂದೆರಡು ಟೈಮು ಯೂರಿಯಾ ಕೊಟ್ಬಿಡ್ತಾರೆ, ಬೆಳೆದು ಉಂಟೋಯ್ತವೆ ತೆಂಗಿ ರಾಗಿಗಳು. ಆ ಬಗೆ ಸೊಪ್ಪನ ಗೊಬ್ಬರ ಇರೋದಕ್ಕೂ ಇದಕ್ಕೂ ಒಳ್ಳೆ ಅಡ್ಜಸ್ಟ್ ಆಯ್ತದೆ, ಚೆನ್ನಾಗೈತೆ. ಅದೇ ಈಗ ಹೊಗೆ ಸೊಪ್ಪನ್ನ ನೀವು ಕಿತ್ಕೊಂಡ ಮೇಲೆ ಗಿಡ ಭೂಮಿಗೆ ಉತ್ತು ಬಿಡ್ತೀರಿ, ಅದು ಒಳ್ಳೆ ಗೊಬ್ಬರ ಆಗುತ್ತೆ. ನಮಗೇನಾಗದೆ ಅಂತಂದ್ರೆ ದೊಡ್ಡ ಇಳು ಬೆಳೆದಾರೆ, ನಮಗೆ ರಾಗಿ ಇದ್ರಲ್ಲಿ ಬಿಡಕ್ಕೆ ಈಗ 2ನೇ ವರ್ಷದಲ್ಲಿಗೆ ಎಲ್ಲ ಕೊಟ್ಟಿದ್ರು, ಹೋಸರಿ ನಮಗೆ ರಾಗಿ ಬಿಡಕ್ಕೆ ಕೊಡಲಿಲ್ಲ, ಅವಕಾಶನೇ ಮಾಡಿಲ್ಲ. ಸಣ್ಣ ಇಳು ಲೋನ್ ಬಿಟ್ಟು ಇದು ಮಾಡಿಬಿಟ್ಟು. ನಿಮ್ಗೀಗ 20 ಎಕರೆ ಜಮೀನನ್ನ ನಿರ್ವಹಿಸ್ತಾ ಇದ್ರಲ್ಲ, ಏನ್ ಅನಿಸ್ತಾ ಇದೆ? ಕಷ್ಟ ನಿರ್ವಹಣೆ ಮಾಡೋದು ಕೃಷಿ ಸ್ವಲ್ಪ ಕಷ್ಟ ಆಗ್ತದೆ ಅನಿಸ್ತಿದ್ಯಾ, ಇಲ್ಲ ನಿರ್ವಹಣೆ ಮಾಡ್ಕೊಂಡು ಹೋಗೋದು ಅನಿಸ್ತಿದ್ಯಾ? ಇತ್ತೀಚಿನ ದಿನದಲ್ಲಿ ಸ್ವಲ್ಪ ಕಷ್ಟ ಅನಿಸ್ತದೆ, ಈಗ ಲೇಬರನ್ನೇ ಅವ್ರ ಮೇಲೆ ಡಿಪೆಂಡ್ ಆಗಿರೋ ದೇಶದಿಂದ. ಸ್ವಲ್ಪ ನಾವು 1 ಎಕರೆ ತೋಟ ಮಾಡಿಬಿಟ್ಟಿರೋ ದೇಶದಿಂದ ಅಂತ ಕಷ್ಟ ಅನಿಸಕ್ಕಿಲ್ಲ. ಒಂದೊಂದು ಟೈಮಲ್ಲಿ ಅದು ಏನು ಮುಗಿದೋಗ್ಬಿಡ್ತದೆ, ಆದರೂ ಕೂಡ ಸ್ವಲ್ಪ ಇವತ್ತು ನಾ ಒಂದು ಇದರಲ್ಲಿ ಸ್ವಲ್ಪ ಕಷ್ಟನೇ. ಯಾಕೆ ಕೇಳಿದೆ ಅಂದರೆ ಜಮೀನು ಇರೋವಂಥವ್ರು ನಿರ್ವಹಣೆ ಮಾಡೋದು ಕಷ್ಟ ಆಗ್ಬಿಟ್ಟು ಬೇರೆ ಬೇರೆಯವ್ರಿಗೆ ಕೃಷಿ ಮಾಡಿಕೊಂಡು ಎಷ್ಟೋ ಗುತ್ತಿಗೆ ಆಧಾರದ ಮೇಲೆ ಏನಾಗ ಕೊಟ್ಬಿಡ್ತಾರೆ. ನಾವು ಅದ್ರ ಮೇಲೆ ಅವಲಂಬನೆ ಆಗ್ಬಿಟ್ಟಿವಲ್ಲ, ನಮ್ಗೆ ಬೇರೆ ಇದಿಲ್ವಲ್ಲ, ಬೇರೆ ವ್ಯಾಪಾರ ಆಗಲಿ ಇನ್ನೊಂದಾಗಲಿ ಮುಗಟಾಗಲಿ ಯಾವುದೂ ಇಲ್ವಲ್ಲ, ನಾವು ಕೃಷಿನೇ ನಂಬ್ಕೊಂಡಿರೋ ದೇಶದಿಂದ ಅದು ಮಾಡಲೇಬೇಕಲ್ಲ. ಆ ದೃಷ್ಟಿಯಿಂದ ನಾವು ಮಾಡಲೇಬೇಕು, ಅದು ಕಷ್ಟ ಆಗ್ಬೋದು ಸುಖ ಆಗ್ಬೋದು, ಅದ್ರ ಮೇಲೆ ನಾವು ಡಿಪೆಂಡ್ ಆಗಿರೋ ದೇಶದಿಂದ ನಾವು ಮಾಡಲೇಬೇಕು. ದೀರ್ಘಕಾಲದ ಕೃಷಿ ಅನುಭವ ಜೊತೆಗೆ ಬೇರೆ ಬೇರೆ ಬೆಳೆಯ ಕೃಷಿ ಅನುಭವಗಳು ಕೂಡ ಇದೆ ಪ್ರಭಾಕರ್ ಆರಾಧ್ಯವರೇ. ಒಬ್ಬ ರೈತರಿಗೆ ಕಡಿಮೆ ಪ್ರಮಾಣದ ಜಮೀನಿದೆ, 1-3 ಎಕರೆ 4 ಎಕರೆ ಇದೆ ಅಂತ ಅನ್ನೋ ರೈತರಿಗೆ ನಿಮ್ಮ ಸುತ್ತಮುತ್ತಲಾಗ್ಬೋದು ಅಥವಾ ಬೇರೆ ಹವಾಗುಣಕ್ಕೆ ಅನುಗುಣವಾಗಂಥ ಪ್ರದೇಶಗಳಲ್ಲಿ ಯಾವ ಕೃಷಿಯನ್ನು ರೈತ ಮಾಡಿದ್ರೆ ಉತ್ತಮ ಅಂತ ಹೇಳ್ತೀರಿ ಈ ಹೊಗೆ ಸೊಪ್ಪನ್ನು ಬಿಟ್ಟು? ಈಗ ನಾವು ಎಲ್ಲ ಶುಂಠಿನೂ ಬೆಳೀತಾ ಇದ್ವಿ. ಶುಂಠಿ ಬೆಳೀತಾ ಇದ್ದೀರಾ? ಅದೇ ಕೇಳೋಣ ಅಂತಿದೆ. ಎಲ್ಲರೂ ಕೂಡ ವಾಣಿಜ್ಯ ಬೆಳೆಯಾಗಿ ಈ ಪ್ರದೇಶದಲ್ಲಿ ಶುಂಠಿ ಬೆಳೆದು ಆದಾಯ ಮಾಡ್ತಾವ್ರೆ, ಇವಾಗ ಶುಂಠಿ ಬೆಳೆ ಹೆಚ್ಚು ಹೇಳಲಿಲ್ವಲ್ಲ ಅಂತ. ಅಲ್ಲ, ಈಗೇನಾಯ್ತು ಅಂದ್ರೆ ಈ ವರ್ಷ 9ನೇ ತಿಂಗಳು 4ನೇ ತಾರೀಕು ಮಳೆ ಹೋಯ್ತು, ಒಂದು ಅಗಾಧವಾದ ಮಳೆ. ನಮ್ದು 1.5 ಎಕರೆ ಇತ್ತು, ಭೂಮಿಯಿಂದಲೇ ನೀರು ಎದ್ದು ಬಿಡ್ತು. ಸರಿ ಹಚ್ಚಿ ಸರಿ ಪರವಾಗಿಲ್ಲ, ಉತ್ತಮವಾದ ಬೆಳೆ ಬಂದಿತ್ತು. ಆಲೆ ಒಂದು ನಾವು ಒಂದು 10-12 ವರ್ಷದಿಂದಲೂ 1 ಎಕರೆ 1.5 ಎಕರೆ ಈ ಥರ ಹಾಕ್ಕೊಂಡು ದೀರ್ಘವಾಗಿ ಬತ್ತಲೇ ಇರ್ತೀವಿ. ಈ ಸರಿಲೂ ಹಾಕಿದ್ದು ಅದು ನೀರು ಎದ್ದುಬಿಟ್ಟು ಪೂರ ಕೊಳೆ ಕೊಳೆ ರೋಗ ಕೊಳತೆ ಕೊಳತೆ ಹೋಯ್ತು, ಏನು ಸಿಗ್ಲೇ ಇಲ್ಲ, ಬಿಟ್ಟೆ ಕೈ ಬಿಟ್ಬಿಟ್ಟು. ಹೆಚ್ಚು 2.5 ಎಕರೆಗೆ ಅಂದ್ರೆ ಹೆಚ್ಚು ಕಡಿಮೆ 2.5 ಲಕ್ಷ ಖರ್ಚು ಮಾಡಿರ್ತೀವಿ. ಖರ್ಚಾಗಿತ್ತು, ಅದು ಏನೋ ಬಂದಿತ್ತು, ಒಂದ್ಸರಿ ಹೋಯ್ತು ಅಂದ್ಬಿಟ್ಟು ನಾವು ಸುಮ್ಕ ಆಗ್ಬಿಟ್ಟಿದ್ವಿ. ಪುನಃ ಈಗ ಬೆಳಿಬೇಕು ಅಂತ ಅನಿಸ್ತಿಲ್ವಾ? ಬೆಳಿತಾ ಇಲ್ವಾ? ಅದನ್ನ ನೆಕ್ಸ್ಟ್ ಒಂದ್ ವರ್ಷ ಹೋದ್ರು ಇನ್ನೊಂದ್ ವರ್ಷ ಅದು ಸಿಗ್ಬೋದು, ಅದು ಬಿಡಂಗಿಲ್ವಲ್ಲ. ಬೆಳಿತಾ ಇದ್ರಿ? ಬೆಳಿತಾ ಈ ವರ್ಷ ಆಗಿರೋದು ಈಗ ರೀಸೆಂಟ್ ಆಗಿ, ಈಗ 10 ತಿಂಗಳಲ್ಲಿ ಹೋಗಿದ್ದದು, ಇನ್ನು ನೆಕ್ಸ್ಟ್ ಮಾರ್ಚಿಗೆ ತಾನೇ ಅದು ಪುನಃ ಅದನ್ನ ಬೆಳೀನೇಬೇಕು. ಅಲ್ಲ, ಈ ಹಿಂದೆ ಎಲ್ಲ ಶುಂಠಿಯನ್ನ ಎಷ್ಟು ವರ್ಷಗಳ ಕಾಲ ಬೆಳೆದ್ರೆ? ಅದು ಏನಾಗಿತ್ತು ಅಂದ್ರೆ ಮಧ್ಯ 2 ವರ್ಷ ಕೈ ಬಿಟ್ಬಿಟ್ಟು. ಈ ಕಾರಣ ಅಂದ್ರೆ ಇದೇ ತರ ಆಗ್ಬಿಡ್ತು, 350 ರೂಪಾಯಿ ಬಂದ್ಬಿಡ್ತು ರೇಟು. ಕಡಿಮೆ ಆದಾಗ ಕೈ ಬಿಟ್ಬಿಡೋದು? ಅಲ್ಲಲ್ಲ, ಅದು 2 ವರ್ಷ ಕೈ ಬಿಟ್ಬಿಟ್ಟು, ಆ 2 ವರ್ಷದಲ್ಲಿ ರೇಟ್ ಆಯ್ತು, ಡಬಲ್ ರೇಟ್ ಆಯ್ತು, 3,000 ಗಂಟೆ ಹೋಯ್ತು. ಪುನಃ ಹಾಕ್ತು, ಫಸ್ಟ್ ನಮ್ಮಲ್ಲಿ ತಂದು ಅದು ಬೀಜ ತಂದು ಹಾಕ್ತವ್ರೆ ನಾವು ಸ್ಟಾರ್ಟಿಂಗಲ್ಲಿ. ಈ ಇಳುವರಿ ಹೇರಳವಾಗಿ ಇಳುವರಿ ಬತ್ತು, ಆದ್ರೆ ರೇಟ್ ಬಿದ್ದಿತ್ತು. ಆ ಮಧ್ಯದಲ್ಲಿ ಏನಾಯ್ತು ಅಂದ್ರೆ 2 ವರ್ಷ ನನಗೆ ಆರೋಗ್ಯ ಸಮಸ್ಯೆ ಆಯ್ತು ಮನೆಯಲ್ಲಿ, ನನಗೆ ಎಲ್ಲ. ಆಗ ನಮ್ಮ ಹುಡುಗಂಗೆ ಬೇಡ ಈ ವರ್ಷ, ಯಾಕಂದ್ರೆ ಅದಕ್ಕೆ ಒಂದು ಸ್ವಲ್ಪ ಲೇಬರು ಜಾಸ್ತಿ ಬೇಕು, ಬೇಡ ಅಂತ ಕೈ ಬಿಡಿಸ್ತು. ಆಗ ಬಿಟ್ಟಿದ್ದು, ಪುನಃ ಆಗ್ತಾ ಇದೀವಿ. ಏನೋ ಒಂದು ರೊಟೇಷನ್ ಆಗಿ ನಡ್ಕೊಂಡು ಹೋಯ್ತಾ ಅದಷ್ಟು. ಹೆಚ್ಚು ಆದಾಯ ಕೊಡುವಂತ ಬೆಳೆ ಅಂದ್ರೆ ಯಾವುದು ಅಂತ, ತೆಂಗು ಕೊಡುತ್ತೆ ದೀರ್ಘಕಾಲದಿಂದ, ಅಡಿಕೆ ಕೊಡುತ್ತೆ ಅಂತ ಹೇಳಿದ್ರೆ. ತೀರಾ ನನಗೀಗ ಶುಂಠಿನಲ್ಲಿ ಅದು ವಾಣಿಜ್ಯ ಬೆಳೆ, ಅದು ಈಗ ಹೊಗೆ ಸೊಪ್ಪು ಬಿಟ್ಟು ಬೇರೆ ಯಾವ ಬೆಳೆಯನ್ನ ಬೆಳೆದ್ರೆ ರೈತರು ಉತ್ತಮವಾದ ಸರ್? ಅಂದ್ರೆ ನಮ್ಮ ಅನುಭವನೇ ಒಂಥರ. ಕೆಲವ್ರು ಏನಾಗದೆ ಅಂತ ಅಂದ್ರೆ ತರಕಾರಿಗಳು ಹೋಯ್ತಾರೆ, ಈ ಕುಂಬಳ ಹೋಯ್ತಾರೆ, ಆಮೇಲೆ ಇದೆಲ್ಲ ಕೋಸು, ಗೆಡ್ಡೆ ಕೋಸು, ಹೂಕೋಸು ಇವೆಲ್ಲ ಒಂದೊಂದು ಅದು ಟೈಮು. ನಮ್ಮಲ್ಲಿ ಏನಾಗದೆ ಅಂದರೆ ಸರ್ಕಾರ ಕೆಲವಕ್ಕೆ ಈ ಸ್ಟೋರೇಜ್ ಗೋಡನ್ ಮಾಡಿಬಿಟ್ರೆ ಮಾರ್ಕೆಟ್ ಇದ್ದಾಗ ಮಾರೋದಕ್ಕೆ ಅದಕ್ಕೆ ಅನುಕೂಲ ಆಯ್ತದೆ. ಈಗ ಟೊಮೆಟೊ ಬೆಳೆದು ಬಿಡ್ತಾನೆ, ಹಾಗಾಗಿ ಏನು ರೋಡ್ಗೆ ಸುರಿತಾರೆ, ಮೆಣಸಿಗೆ ಬೆಳೀತಾರೆ ರೋಡ್ಗೆ ಸುರಿತಾರೆ. ಈಗ 70 ರೂಪಾಯಿ 80 ರೂಪಾಯಿ ಆಯ್ತದೆ ಈ ವರ್ಷದಲ್ಲಿ, ಅದರಲ್ಲೂ ಈ ವರ್ಷ ಭಾಳ ಮಳೆಗಾಲ. ಇಂಥದ್ರಲ್ಲಿ ಇಲ್ಲ ತಾಲೂಕಲ್ಲಾರ ಒಂದು ಸ್ಟೋರೇಜ್ ಶೇಖರಣಾ ಘಟಕ ಇವೆಲ್ಲ ಮಾಡಿಕೊಟ್ರೆ ರೈತನಿಗೆ ಬೆಳೆಯೋನಿಗೆ ಸ್ವಲ್ಪ ಉತ್ತಮ ಆಯ್ತದೆ. ಯಾಕೆಂದ್ರೆ ತರಕಾರಿಲಿ ನಾವು ಯಾವಾಗ್ಲೂ ಹೋಗೋದಿಲ್ಲ, ಈ ಮನೆಗೆ ಆಗೋಷ್ಟು ಬೆಳೆಸ್ಕೊಳ್ಳೋದು. ತರಕಾರಿ ಅಂದ್ರೆ ಈಗ 20 ಎಕರೆಗೂ ನೀವು ತರಕಾರಿ ಮಾಡಕ್ ಆಗಲ್ಲ. ನಮ್ದು ಏನಿದ್ರು ಒಂದ್ ಸ್ವಲ್ಪ ಮೇನ್ ಕ್ರಾಪ್. ಹೌದು, ದೀರ್ಘಕಾಲೀನ ಬೆಳೆಗಳು ಮಾಡಿದ್ರೆ ಹೆಚ್ಚು ಜಮೀನು ಇರೋರು ಸುಲಭವಾಗಿ ನಿರ್ವಹಣೆ ಮಾಡಬಹುದು. ಏನು ಕೃಷಿ ಕಾರ್ಮಿಕರ ತೊಂದರೆ ಅಂತ ಹೇಳ್ತಾ ಇದ್ರೆ, ಅದನ್ನ ಹೇಗೆ ನೀವು ನಿರ್ವಹಿಸ್ಕೊಂಡು ಹೋಗ್ತಾ ಇದ್ರಿ? ಮತ್ತೆ ನಿರ್ವಹಿಸಬೇಕಂದ್ರೆ ಏನೇನು ಯಂತ್ರಗಳನ್ನ ನೀವು ಬಳಸ್ತಾ ಇದ್ದೀರಿ ನೀವು ನಿಮ್ ಜಮೀನ? ಈಗ ನಮ್ಮಲ್ಲಿ ಏನಾಗಿದೆ, ಟ್ರ್ಯಾಕ್ಟರ್ ನಾನು ತಗೊಂಡಾಗಲೆ 18 ವರ್ಷ ಆಯ್ತು ಟ್ರ್ಯಾಕ್ಟರ್. ಅದಕ್ಕೆ ರೊಟ್ರೇಟರ್ ಅದೇ, ನೇಗಿಲ್ಲದೆ, ಅದಕ್ಕೇನು ಟ್ರ್ಯಾಕ್ಟರ್ ಇಟ್ಕೊಂಡಿದ್ರೆ ನಮ್ದು ಒಂದೇ ಟ್ರ್ಯಾಕ್ಟರ್ ಸಾಕಾಗುತ್ತಾ? 20 ಎಕರೆ ಸ್ವಂತಕ್ಕೆ ಬಳಸೋದಕ್ಕೆ ಸಾಕು, ಇನ್ನೂ ಬಾಡಿಗೆನು ಹೊಡಿತಿದ್ದು. ಇವಾಗ ನಮ್ಮಲ್ಲೇ ಬೇಕಾದಷ್ಟು ಎಲ್ಲ 2 ಎಕರೆ 3 ಎಕರೆ ಎಲ್ಲ ತಗೊಂಡ ಮೇಲೆ ಕಳಿಸ್ತಾ ಇಲ್ಲ ನಮ್ ಸ್ವಂತಕ್ಕೆ. ಎಲ್ಲ ಯಾರು ಟ್ರ್ಯಾಕ್ಟರ್ ಹೊಡೆಯೋರ? ಅದೇ ಯಾರು ನಮ್ಮ ಮಗ ಹೊಡಿತಿದ್ದ, ಇಲ್ಲ ಬೇಕಾದಾಗ ಯಾರು ಡ್ರೈವರ್ ಕೊಡು. ಈಗ ಬೇರೆ ಬೇರೆ ರೀತಿಯಾದಂತಹ ತೆಂಗಿನ ಮರ ಹತ್ತದಿರ್ಬೋದು, ಅಡಿಕೆ ಮರ ಹತ್ತು ಕೀಳೋದಿರ್ಬೋದು, ಅವರೇ ತಗೊಂಡಿರೋದೇ ಸೇಂದ ಅವರು ಉಪಯೋಗಿಸ್ಕೋತಾರಲ್ಲ, ನಮ್ಗೇನ ಹತ್ತೋ ಅಂತ ಇದು ಇಲ್ಲ, ಅದರಿಂದ ನಾವೇನು ತಗೊಂಡಿಲ್ಲ. ತಗೊಳ್ಳಿ ಅಂತ ಹೇಳಿದ್ರು ಕೃಷಿ ಇಲಾಖೆ ತೋಟಗಾರಿಕೆಯಲ್ಲಿ, ನನಗೇನು ಬೇಡ ಅಂತ. ಕೃಷಿ ಇಲಾಖೆಯಿಂದ ರೊಟೇಟರ್ ಕೊಟ್ಟಿದ್ದಾರೆ, ಕಲ್ಟಿವೇಟರ್ ಕೊಟ್ಟಿದ್ದಾರೆ, ಎಲ್ಲನೂ ನಮಗೂ ಕೊಟ್ಟಿದ್ದಾರೆ. ಆಮೇಲೆ ತೋಟಕ್ಕೆ ಇದಕ್ಕೆ ತೆಂಗಿಗೆ ಹನಿ ನೀರಾವರಿ ಕೊಟ್ಟವ್ರೆ, ಅಡಿಕೆ ಕೊಟ್ಟಿದ್ರು, ಆಮೇಲೆ ಈ ಮೆಣಸಿಗೆ ಹನಿ ನೀರಾವರಿ ಕೊಟ್ಟಿದ್ರು. ಯಾವೆಲ್ಲ ಸರ್ಕಾರದ ಯೋಜನೆಗಳನ್ನ ನೀವು ಬಳಸ್ಕೊಂಡಿದ್ದೀರಿ ಹೇಳಿ? ಟ್ರ್ಯಾಕ್ಟರ್ಗೆ ರೋಟೇಟರ್ ಕೊಟ್ಟಿದ್ದಾರೆ, ರೋಟ್ರಿಯ ಹಲಬೆ ಕೊಟ್ಟಿದ್ರು, ಲೆವೆಲ್ ಮಾಡ ಮನೆ ಕೊಟ್ಟಿದ್ರು, ಸ್ಪ್ರೇಯರ್ಗಳು ಕೊಟ್ಟವ್ರೆ, ಆಮೇಲೆ ಈ ತೋಟಗಾರಿಕೆಯಿಂದ ಹನಿ ನೀರಾವರಿಗೆ ತೆಂಗು ಕೊಟ್ಟವ್ರೆ, ಅಡಿಕೆ ಕೊಟ್ಟವ್ರೆ, ಆಮೇಲೆ ಮೆಣಸು ಅದು ಕೊಟ್ಟವ್ರೆ. ಕಾಳುಮೆಣಸು ನಾವು ಇನ್ನು ಎಕ್ಸ್ಟ್ರಾ ಹಾಕ್ಕೊಂಡು ಎಕ್ಸ್ಟ್ರಾ ದುಡ್ಡನ್ನು ಹಾಕ್ಬಿಟ್ಟು ಕಾಫಿಗೆ ಅಡಿಕೆಗೆ ಅದನ್ನೇ ಇನ್ನೊಂದು ಸ್ವಲ್ಪ ದುಡ್ಡು ಜಾಸ್ತಿ ಖರ್ಚು ಮಾಡಿಬಿಟ್ಟು ಅದಕ್ಕೆ ಎಲ್ಲ ಉಪಯೋಗಿಸ್ಕೊಂಡು ಫಿಲ್ಟರ್ ಟೈಪ್ ಮಾಡಿಸಿ ಅದರಲ್ಲಿ ಗೊಬ್ಬರ ಬಿಡೋದು ಎಲ್ಲ ವ್ಯವಸ್ಥೆ ಮಾಡ್ತೀವಿ. ಅಂದ್ರೆ ಈಗ ಸಂಪೂರ್ಣವಾಗಿ ನೀವು ನೀರು ಒದಗಿಸೋದೆಲ್ಲ ಹನಿ ನೀರಾವರಿ ಪದ್ಧತಿಯಲ್ಲೇ ಒದಗಿಸ್ತಾ ಇದ್ದೀರಿ? ಹನಿ ನೀರಾವರಿಯಲ್ಲೇ ಮಾಡ್ತಾರೆ. ಅಂದ್ರೆ ಈ ಗೊಬ್ಬರಗಳು ಕೂಡ ರಸಾವರಿ ಪದ್ಧತಿಯಿಂದ ಅದರಲ್ಲೇ ಬಿಡ್ತಾ ಇದ್ದು. ಅದರಿಂದ ನಿಮಗೆ ನಿರ್ವಹಣೆ ವೆಚ್ಚ ಶ್ರಮನೂ ಕಡಿಮೆ ಆಗುತ್ತೆ, ಶ್ರಮನೂ ಕಡಿಮೆ. ಒಬ್ಬ ರೈತ ಯಶಸ್ವಿ ರೈತನಾಗಿರ್ಬೇಕು ಮತ್ತೆ ನಷ್ಟವನ್ನು ಅನುಭವಿಸಬಾರದು ಅಂದ್ರೆ ಅವರ ಆರ್ಥಿಕ ನಿರ್ವಹಣೆ ಆಗ್ಬೋದು, ಹಣಕಾಸು ನಿರ್ವಹಣೆ ಆಗ್ಬೋದು, ಕೃಷಿ ನಿರ್ವಹಣೆ ಆಗ್ಬೋದು, ಯಾವ ರೀತಿ ಮಾಡಬೇಕು ಅಂತ ಹೇಳ್ತೀರಿ ಕಿವಿ ಮಾತು? ಕಿವಿ ಮಾತು ಹೇಳೋದಾದರೆ ಅಲ್ಲಿ ಬರ್ತಕ್ಕಂಥ ಆದಾಯವನ್ನು ಆ ಭೂಮಿಗೆ ಹಾಕಿ ವೆಚ್ಚವನ್ನು ಬೇರೆ ವೆಚ್ಚಗಳನ್ನ ಕಡಿಮೆ ಮಾಡಿಕೊಂಡು ಅವನ ಮನೆ ಸಂಸಾರಕ್ಕೆ ಏನು ವೆಚ್ಚ ಬೇಕೋ ಅದನ್ನು ಮಾಡಿಕೊಂಡು ಹೋಗಿ ನಾನು ಹುಣಸೂರಿಗೆ ಹೋಗ್ತೀನಿ, ನನಗೆ ಹೇರಳವಾಗಿ ಒಂದು 500,000 ನಾನು ಸ್ವಂತ ಖರ್ಚು ಮಾಡಿಕೊಂಡು ನಾನು ಬಂದರೆ ಈ ಕೃಷಿಲಿ ಅದು ಸಾಲ ಮನೆ ಅದು ಏನೇ ಆದರೂ ಒಂದು ಲಿಮಿಟ್ ಇರಬೇಕು. ಅದೇನೋ ಹೇಳ್ತಾರಲ್ಲ ಹಿಂದೆ ಹಾಸಿಗೆ ಇದ್ದಷ್ಟು ಕಳಚಾಚು ಅಂತ, ಆ ರೀತಿಲಿ ಏನಾದ್ರು ಇದ್ದರೆ ಕೃಷಿಲಿ ಸಮೃದ್ಧಿಯಾಗಿ ಇರೋಕ್ಕೆ ತೊಂದರೆ ಇಲ್ಲ. ಈಗ ನಿಮಗೆ ಒಬ್ಬ ಮಗ ಕೃಷಿಲೇ ನಮ್ಮ ಜೊತೆಗೆ ಇದ್ದಾನೆ ಅಂತ ಹೇಳ್ತಾ ಇದ್ರಲ್ಲ, ನೀವು ಕೃಷಿನೇ ಬೇಕು ಅಂತ ಶಾಲೆ ಬಿಟ್ಟವರು, ಇಲ್ಲ ನನ್ನ ಮಗನ ಕೃಷಿ ಬೇಡ, ನನಗೆ ಕೃಷಿ ಕಷ್ಟ ಆಗಿದೆ, ನನ್ನ ಮಗನ ಏನಾದ್ರು ಬೇರೆ ಒಂದು ಉದ್ಯೋಗಕ್ಕೆ ಸೇರಿಸ್ಬೇಕು ಅಂತ ಆಸೆ ಪಡ್ಲಿವ ನೀವು? ಬಟ್ಟೆ ಆದರೆ ಅವನು ಇಲ್ಲ ನಾನು ವ್ಯವಸಾಯ ಮಾಡ್ಕೊಂಡಿರ್ತೀನಿ ಅಂತ ನನ್ನಂಗೆ ಅವನು ವ್ಯವಸಾಯಕ್ಕೆ ಬಂದ್ಬಿಟ್ಟ. ವಿರಕ್ತ ಗುಣ ಬಿಡಲಿಲ್ಲ ಬಿಡಲಿಲ್ಲ ಇರಲಿ, ಅದು ಇರ್ಬೋದು ಅಥವಾ ಕೃಷಿ ಭೂಮಿನೇ ಗ್ರಾಜುಯೇಟ್. ಹೌದಾ? ಏನು ಡಿಗ್ರಿ ಮಾಡಿದ್ದಾರೆ? ಡಿಗ್ರಿ ಮಾಡೋದು, ಬಿ ಎ ಮಾಡೋದು. ಬೇರೆ ರೈತರು ನಿಮ್ಮಿಂದ ಒಂದಷ್ಟು ಮಾಹಿತಿಯನ್ನು ಪಡ್ಕೊಳ್ಬೇಕು ಅಂತ ಇಚ್ಛೆ ಪಟ್ಟಲ್ಲಿ ಅವ್ರಿಗಾಗಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಒಂದು 3 ಬಾರಿ ಹೇಳಿ. 94 49 16 54 69 94 49 16 54 69 94 49 16 54 69 ಒಳ್ಳೆಯದು ಪ್ರಭಾಕರ ಆರಾಧ್ಯವರೇ, ಇದುವರೆಗೆ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮೊಂದಿಗೆ ನಿಮ್ಮ ಕೃಷಿ ಜೀವನದ ಅನುಭವಗಳನ್ನ ಹಂಚಿಕೊಂಡಿದ್ದೀರಿ. ನಿಮಗೆ ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸಮಗ್ರ ಕೃಷಿಯಲ್ಲಿ ಕಂಡ ಯಶಸ್ಸು ಈ ವಿಚಾರವಾಗಿ ಹುಣಸೂರು ತಾಲೂಕು ಹನಗೋಡು ಹೋಬಳಿ ಹರಿನಹಳ್ಳಿಯಲ್ಲಿ ಕೃಷಿ ನಡೆಸುತ್ತಿರುವ HC ಪ್ರಭಾಕರ ಆರಾಧ್ಯ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು SC ಹೇಮಕುಮಾರ್. ಕೃಷಿರಂಗ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ 2 ಜನಪದ ಗೀತೆಗಳನ್ನು ಕೇಳಿ. ಬಿಟ್ಟು ಅಳುತ್ತಾನ ಜೋ ಬಂಗಾರದ ತೊಟ್ಟಿಗೆ ಬೆಳ್ಳಿ ಜೋಡಳೆ ಹಗ್ಗ ಬಂಗಾರದ ತೊಟ್ಟಿಗೆ ಬೆಳ್ಳಿ ಜೋಡಳೆ ಹಗ್ಗ ಬಿಸಿ ಬೀಸಿ ತೂಗುವಾಗ ಬಿಕ್ಕಿ ಬಿಕ್ಕಿ ಅಳುತ್ತಾನ ಜೋ